मच्छरदानी का प्रयोग करें, उबला हुआ या क्लोरीन युक्त पानी ही पिएं। बाढ़ के संपर्क में आए खाद्य पदार्थों को न खाएं। बच्चों को बाढ़ के पानी में खेलने न दें। यदि आप दूसरों की सहायता कर सकते हैं तो अवश्य करें। तैयारी में ही समझदारी। ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242 ಈಗ ಕೇಳಿ ಸಾವಯವ ಕೃಷಿಯಲ್ಲಿನ ಅನುಭವಗಳು ಕುರಿತು ಚಿತ್ರದುರ್ಗ ತಾಲೂಕು ಸಿದ್ದಾಪುರ ಗ್ರಾಮದ ಕೃಷಿಕ ಎಸ್ಎಂ ಪ್ರಕಾಶ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ಸಿದ್ದಾಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದಂತಹ ಎಸ್ಎಂ ಪ್ರಕಾಶ್ ಅವರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ತರಕಾರಿ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪ್ರಕಾಶ್ ಅವರೇ. ನಮಸ್ತೆ ಪ್ರಕಾಶ್ ಅವರೇ. ಹೇಳಿ, ಈ ಒಂದು ಸಾವಯವ ಕೃಷಿ ಅಂತಂದ್ರೆ ನೀವು ಎಷ್ಟು ವರ್ಷದಿಂದ ನಿಮ್ಮ ಒಂದು ಕೃಷಿಯಲ್ಲಿ ಅಳವಡಿಸಿಕೊಂಡಿದ್ದೀರಾ? ಈಗ 5 ವರ್ಷದಿಂದ ಅಳವಡಿಸ್ಕೊಂಡಿದ್ದೀನಿ ಸರ್. ಯಾಕೆ ಅನಿಸ್ತು ನಿಮಗೆ ಸಾವಯವ ಕೃಷಿಯನ್ನ ನಮ್ಮ ಕೃಷಿಯಲ್ಲಿ ಅಳವಡಿಸಿಕೊಳ್ಬೇಕು ಅಂತ? ಸರ್, ನಮಗೆ ಆರೋಗ್ಯದ ಬಗ್ಗೆ ಚೆನ್ನಾಗಿರಲೇಬೇಕು ಅಂತಂದು ಇದು ಮಾಡಿದೆ ಸರ್. ನಾನು ಗ್ರಾಹಕರಿಗೂ ಅನುಕೂಲ ಆಗಲಿ ಅಂತಂದು ಒಂದು ಬೆಳೆ ಬೆಳೆಯೋಣ ಅಂತ ಇದು ಮಾಡಿದೆ ಸರ್. ಒಟ್ಟಾರೆ ಪ್ರಕಾಶ್ ಅವರೇ, ನಿಮ್ಗೆ 8 ಎಕರೆ ಕೃಷಿ ಭೂಮಿ ಇದೆ, ಅದರಲ್ಲಿ 8 ಎಕರೆ ಒಳಗಡೆ ನೀವು ಸಾವಯವ ಕೃಷಿಯನ್ನ ಅಳವಡಿಸಿಕೊಂಡಿದ್ದೀರಿ? ಸರ್, ನನ್ನ 4.5 ಎಕರೆ ಇದೆ ಸರ್, ಒಂದು 2 ಎಕರೆ ತೋಟ ಇದೆ, ಈ ಒಂದು 1/2 ಎಕರೆಯಲ್ಲಿ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಸರ್. ಇವಾಗ ತೋಟ ಅಂತಂದ್ರೆ ಯಾವ ರೀತಿಯಾದಂತ ತೋಟ ಇದೆ? ಅದು ತೆಂಗು, ಅಡಿಕೆ, ಬಾಳೆ, ಹಲಸಿನ ಗಿಡ ಇದೆ ಸರ್. ಸಪೋಟ, ಜಾಕಾಯಿ, ಚಕ್ಕೆ, ಲವಂಗ ಎಲ್ಲ ಹಾಕಿದ್ದೀನಿ ಸರ್. ಈಗ ತೋಟಕ್ಕೂ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡಿದ್ದೀರಾ? ತೋಟದಲ್ಲಿ ಪೂರ್ತಿ ಸಾವಯವ ಸರ್. ಈಗ ಸಾವಯವ ಕೃಷಿ ಅಂತಂದ್ರೆ ಯಾವ ರೀತಿ ಮಾಡ್ತಾ ಇದ್ರ ಸರ್? ಎರೆಹುಳ ಗೊಬ್ಬರ ತೊಟ್ಟಿ ಮಾಡ್ಕೊಂಡಿದ್ದೀನಿ ಸರ್. ಆಮೇಲೆ ಜೀವಾಮೃತ ಮಾಡ್ತೀನಿ, ಗೋಕೃಪಾಮೃತ ಅಂತ ಮಾಡಿದ್ರೆ ಸರ್, ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಸರ್. ಆಮೇಲೆ ಈ ತರಕಾರಿಗಳಿಗೆಲ್ಲ ಸ್ಪ್ರೇ ಮಾಡೋದು ಈ ಕೋಳಿ ಮೊಟ್ಟೆ ಕಾಯಲ್ಲು ಅರಿಶಿನ ಪುಡಿ ಹಾಕಿ ಸ್ಪ್ರೇ ಮಾಡ್ತೀನಿ ಸರ್. ಈಗ ಮೊದಲೆಲ್ಲ ನೀವು ರಾಸಾಯನಿಕ ಕೃಷಿ ಮಾಡಿದಂತವರು, ದಿಢೀರ್ನೆ ಈ ಸಾವಯವ ಕೃಷಿ ಬಂದಾಗ ಯಾವ ರೀತಿ ನೀವು ಬದಲಾವಣೆ ಕಂಡ್ರೆ? ಸ್ವಲ್ಪ ಸಮಾಧಾನವಾಗಿ ಮಾಡ್ಬೇಕು ಸರ್ ಇದು, ಯಾಕೆಂದ್ರೆ ಏಕದಮ್ ಇದಾಗಲ್ಲ ಸರ್. ಇವಾಗ ಈಗ ಸಮಾಧಾನ ಅಂತಂದ್ರೆ ತಾಳ್ಮೆ ಇರ್ಬೇಕು. ತಾಳ್ಮೆ ಇರ್ಬೇಕು ಸರ್. ಅವಸರ ಅಂದ್ರೆ ದಿಢೀರ್ನೆ ನಿಮಗೆ ಇಳುವರಿ ಬರಲಿಲ್ಲ ಅಂತಕೊಂಡು ಬೇಜಾರಾಗಂಗಿಲ್ಲ ಸರ್. ಅದನ್ನ ಸ್ವಲ್ಪ ನಿಧಾನಕ್ಕೆ ಆಗುತ್ತೆ ಸರ್, ಆದ್ಮೇಲೆ ಚೆನ್ನಾಗುತ್ತೆ ಸರ್. ಅದು ಈಗ ಮೊದಲು ರಾಸಾಯನಿಕ ಕೃಷಿ ಮಾಡ್ತಾ ಇದ್ರಲ್ಲ, ಅವಾಗ ನಿಮ್ಗೆ ಅಷ್ಟೊಂದು ಲಾಭದಾಯಕ ಆಗ್ಲಿಲ್ವಾ ಕೃಷಿ? ಲಾಭದಾಯಕ ಇತ್ತು ಸರ್, ಆರೋಗ್ಯ ದೃಷ್ಟಿಯಿಂದ ಸಾವಯವ ಮಾಡಬೇಕು ಅಂತಂದು ಆಮೇಲೆ ಹೊರಗಡೆ ಎಲ್ಲ ನೋಡ್ತಿದ್ವಿ ಸರ್ ನಾವು, ಹಾಗಾಗಿ ಸಾವಯವ ಮಾಡಬೇಕು ಅಂತ ಆಸಕ್ತಿ ಬಂತು ಸರ್, ಅದು ಮಾಡ್ತಾ ಇದ್ದೀನಿ ಸರ್. ಕೃಷಿಯಲ್ಲಿ ಖರ್ಚು ಅಂತಂದ್ರೆ ಯಾವ್ದು ಕಡಿಮೆ ಅಂತ ಹೇಳ್ತೀರಾ? ಸಾವಯವ ಕೃಷಿನೇ ಖರ್ಚು ಕಮ್ಮಿ ಸರ್, ಗೊಬ್ಬರಗಳಿಗೆ ಪೆಸ್ಟಿಸೈಡ್ಸ್ಗೆಲ್ಲ ದುಡ್ಡಾಗಬೇಕಾಗಿತ್ತು ಸರ್ ಅದಕ್ಕೆ, ಅದರಿಂದ ಅದು ಸರಿ ಹೋಗಲ್ಲ ಬೇಡ ಅಂತ ನಾನು ಸಾವಯವನೇ ಮಾಡಬೇಕು ಅಂತ ಮಾಡಿದೆ ಸರ್. ಈಗ ರಾಸಾಯನಿಕ ಕೃಷಿ ಮಾಡ್ತಾ ಇದ್ರಲ್ಲ, ಅವತ್ತಿನ ಒಂದು ದಿನ ನಿಮ್ಮ ಭೂಮಿ ಯಾವ ರೀತಿ ಇತ್ತು, ಈಗ ಸಾವಯವ ಕೃಷಿ ಬಂದ್ಮೇಲೆ ಭೂಮಿಯಲ್ಲಿ ಏನ್ ಬದಲಾವಣೆ ಕಂಡಿದ್ರ ಸರ್? ಭೂಮಿಯಲ್ಲಿ ಎರೆಹುಳುಗಳು ಜಾಸ್ತಿ ಆಗಿದೆ ಸರ್ ಇವಾಗ, ಆಮೇಲೆ ಮಣ್ಣಿನ ಇದು ಚೆನ್ನಾಗಿದೆ, ಆರೋಗ್ಯವಾಗಿದೆ ಸರ್. ಈಗ ಮುಂಚೆ ಅಂದ್ರೆ ಸುಸ್ತಿ ಉಳಿದಾಗೆಲ್ಲ ಇದೆಲ್ಲ ಇದಾಗ್ಬಿಡುತ್ತೆ ಸರ್, ಅದು ಈಗ ಸಾವಯವ ಮಾಡಿದ್ಮೇಲೆ ಚೆನ್ನಾಗಿದೆ ಸರ್ ಮಣ್ಣೆಲ್ಲ. ಈಗ ಮುಖ್ಯವಾಗಿ ನಾವು ತರಕಾರಿ ಬೆಳೆಗೆ ಈ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡಿದ್ವಿ. ಯಾಕಪ್ಪ ಅಂತಂದ್ರೆ, ಈಗ ಪ್ರತಿನಿತ್ಯ ನಾವು ತರಕಾರಿಗಳನ್ನ ಸೇವಿಸ್ತಾ ಇದ್ವಿ, ಆರೋಗ್ಯ ದೃಷ್ಟಿಯಿಂದ ಇವತ್ತು ರಾಸಾಯನಿಕ ಕೃಷಿ ಅಷ್ಟೊಂದು ಸಮಂಜಸ ಅಲ್ಲ, ಅದರಿಂದ ಸಾಕಷ್ಟು ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆ ದೃಷ್ಟಿಯಿಂದ ನಾವು ಸಾವಯವ ಕೃಷಿಯಲ್ಲಿ ತರಕಾರಿಗಳನ್ನ ಬೆಳೀತಾ ಇದೀವಿ ಅಂತ ಹೇಳಿದ್ರಲ್ಲ, ತರಕಾರಿ ಅಂತಂದ್ರೆ ಯಾವ ಯಾವ ತರಕಾರಿಗಳನ್ನ ನೀವು ಸಾವಯವ ಕೃಷಿಯಲ್ಲಿ ಬೆಳೀತಾ ಇದ್ದೀರಾ? ಮೆಣಸಿನ ಗಿಡ ಬೆಳೀತದೆ ಸರ್, ಬದನೆ ಗಿಡ ಬೆಳೀತದೆ ಸರ್, ಕೋಸು ಬೆಳಿತೀನಿ, ಆಮೇಲೆ ಬೆಂಡೆ, ಜವಳಿಕಾಯಿ, ಬೀಟ್ರೂಟ್, ಕ್ಯಾರೆಟ್ ಇದು ಮಾಡ್ತೀನಿ. ನೀವು ಬೆಳೆಯಂತ ಮೆಣಸಿನಕಾಯಿ ಆಗಿರ್ಬೋದು, ಬದನೆ ಆಗಿರ್ಬೋದು, ಈ ಬೆಂಡೆ ಆಗಿರ್ಬೋದು, ಇವಕ್ಕೆಲ್ಲ ಸಾಕಷ್ಟು ರೋಗ ರುಜಿನಗಳಪ್ಪ. ಈಗ ಸಾವಯವ ಕೃಷಿಯಲ್ಲಿ ನೀವು ಯಾವುದೇ ಕೆಮಿಕಲ್ ಇಲ್ದಲೆ, ಇವು ಯಾವುದು ಔಷಧಿಗಳನ್ನ ಬಳಸದಲೆ ಯಾವ ರೀತಿ ಬೆಳೀತಾ ಇದ್ರ ಸರ್? ನಾನು ಗೋಕೃಪಾಮೃತ ಅಂತ ಒಂದು ಕೊಡ್ತೀನಿ ಸರ್, ಅದು ಮುಟ್ರ ರೋಗ ಬಂದ್ರೆ ಅದು ಕ್ಲಿಯರ್ ಆಗುತ್ತೆ ಸರ್ ಅದಕ್ಕೆ. ಆಮೇಲೆ ಈಗ ಅದಕ್ಕೆ ಕೋಳಿ ಮೊಟ್ಟೆ ಅರಿಶಿನ ಪುಡಿ ಹಾಕಿ ಸ್ಪ್ರೇ ಮಾಡ್ತೀವಿ ಸರ್. ಅಂದ್ರೆ ನೀವೇ ಔಷಧಿಗಳನ್ನ ನಾವೇ ತಯಾರು ಮಾಡ್ಕೊಂಡಿದ್ವಿ ಸರ್. ಹೆಂಗ್ ಮಾಡ್ತೀರಾ ಅದನ್ನ ಔಷಧಿ? ಒಂದು ಇದಕ್ಕೆ 6 ಕೋಳಿ ಮೊಟ್ಟೆ ಇದು ಮಾಡಿದ್ವಿ ಸರ್, ಒಂದು 200 ಲೀಟರ್ ಡ್ರಮ್ಮಿಗೆ ಸರ್, ಒಂದು 100 ಗ್ರಾಮ್ ಅರಿಶಿನ ಪುಡಿ ಸರ್, ಒಂದು ಲೀಟರ್ ಮೇಲ್ ಸರ್, ಅದನ್ನ ಪೂರ್ತಿ ಮಿಕ್ಸ್ ಮಾಡಿ ಒಂದು ಕ್ಯಾನ್ಗೆ ಹಾಕೊಂಡು ಸ್ಪ್ರೇ ಮಾಡ್ತೀವಿ. ನೀರಿನಲ್ಲಿ ಮಿಕ್ಸ್ ಮಾಡ್ತೀರಾ? ಅಂದ್ರೆ ಏನಾದ್ರು ಇಷ್ಟು ದಿನ ಅಂತ ಹೇಳಿ ಅದನ್ನೇನಾದ್ರೂ ಕಳೆ ಹಾಕ್ಬೇಕಾಗುತ್ತಾ? ಇಲ್ಲ ಸರ್, ಅದೇನು ಕಳೆ ಹಾಕ್ಬೇಕೇನಿಲ್ಲ ಸರ್, ಅವತ್ತಲೇ ರೆಡಿ ಮಾಡ್ಕೊಂಡು ಅವತ್ತಲೇ ಹೊಡಿಬಹುದು ಸರ್. ಯಾವ ಹಂತದಲ್ಲಿ ಸಿಂಪಡಣೆ ಮಾಡ್ತೀರಾ ನೀವು ತಯಾರು ಮಾಡಿದಂತ ಔಷಧಿಯನ್ನ? ಸರ್ ಅವತ್ತಲೇ ತಯಾರು ಮಾಡಿ ಅವತ್ತಲೇ ಹೊಡಿದ್ವಿ ಸರ್. ಅಂದ್ರೆ ಯಾವತ್ತು ನಿಮ್ಮ ಒಂದು ತರಕಾರಿ ಗಿಡದಲ್ಲಿ ರೋಗ ಇತ್ತ ಅವತ್ತಲೇ ನೀವು ರೆಡಿ ಮಾಡ್ಕೊಂಡು ಅವತ್ತಲೇ ಸ್ಪ್ರೇ ಮಾಡ್ತೀರಾ? ಹೌದು ಸರ್. ಸಾವಯವದಲ್ಲಿ ಈಗ ತರಕಾರಿಗಳನ್ನ ಬೆಳೀತಾ ಇದ್ರಲ್ಲ, ಇಳುವರಿಯಲ್ಲಿ ಏನ್ ಬದಲಾವಣೆ ಕಂಡಿದ್ರ? ಇಳುವರಿ ಸ್ವಲ್ಪ ಕಮ್ಮಿ ಬರುತ್ತೆ ಸರ್ ಫಸ್ಟ್, ಆಮೇಲೆ ಸ್ವಲ್ಪ ರೈಸ್ ಆಗುತ್ತೆ ಸರ್. ಮೊದಲೇ ಕಡಿಮೆ ಆಗುತ್ತೆ ಅಂತ ಹೇಳ್ತೀರಾ? ಅದು ಇದನ್ನೆಲ್ಲ ಇದಾಗಬೇಕಲ್ಲ, ಚೇಂಜ್ ಆಗ್ಬೇಕಲ್ಲ ಸರ್, ರಾಸಾಯನಿಕಕ್ಕೂ ಸಾವಯವಕ್ಕೂ ಸ್ವಲ್ಪ ಚೇಂಜ್ ಆಗ್ಬೇಕು ಸರ್. ಅದು ಒಂದ್ 2 ವರ್ಷ ಸ್ವಲ್ಪ ಇದಾಗುತ್ತೆ, ಡಿಲೇ ಆಗುತ್ತೆ ಸರ್, ಆಮೇಲೆ ಚೆನ್ನಾಗಿ ಬರುತ್ತೆ ಸರ್. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಇಳುವರಿ ಬದಲಾವಣೆ ಆಯ್ತು ಸರ್? ಫಸ್ಟ್ ಒಂದು ಗಿಡಕ್ಕೆ ಒಂದು 1/2 ಕೆಜಿ ಬರುತ್ತೆ ಸರ್, ಆಮೇಲೆ 2 ಕೆಜಿ ಅಷ್ಟು ಬರುತ್ತೆ ಸರ್. ಅಂದ್ರೆ 1/2 ಇಳುವರಿ ಕಡಿಮೆ ಆಯ್ತು. ಅಂದ್ರೆ ಅಂತವಾಗಿ ವರ್ಷ ಕಳೆದಂಗೆಲ್ಲ ಇಳುವರಿ ಮಾಮೂಲಿ ಸ್ಥಿತಿ ಬರುತ್ತಾ? ಮಾಮೂಲಿ ಸ್ಥಿತಿ ಬರುತ್ತೆ ಸರ್. ಈಗ ರಾಸಾಯನಿಕದಾಗ ಏನ್ ಬೆಳಿತೀವ ಅದೇ ಸ್ಥಿತಿ ಬರುತ್ತೆ? ಅದು ಬರುತ್ತೆ ಸರ್. ಎಷ್ಟು ವರ್ಷ ಬೇಕಾಗುತ್ತೆ ಸರ್? ಒಂದು 3 ವರ್ಷ ಬೇಕು ಸರ್. ಈಗ 1ನೇ ವರ್ಷ ನೀವು ತರಕಾರಿಯಲ್ಲಿ ಇಳುವರಿ ಕಡಿಮೆ ಕಂಡ್ರಲ್ಲ, ಬೇಡಪ್ಪ ನಮಗೆ ಸಾವಯವ ಕೃಷಿ ರಾಸಾಯನಿಕ ಕೃಷಿಗೆ ಹೋಗಿ ಹೆಚ್ಚಿನ ಇಳುವರಿ ಪಡಿಬೇಕಂತ ಅನಿಸ್ತಲ್ಲ ನಿಮಗೆ? ಇಲ್ಲ ಸರ್, ನಮಗೆ ಆರೋಗ್ಯ ದೃಷ್ಟಿಯಿಂದ ನಮಗೆ ಸಾವಯವನೇ ಬೇಕು ಅಂತ ಮಾಡ್ತಾ ಇದ್ವಿ ಸರ್. ಸರ್ ನಾವು ಇಲ್ಲಿ ಸಾವಯವ ಸಂತೆ ಅಂತ ಒಂದು ಮಾಡ್ತೀವಿ ಸರ್, ಇಲ್ಲಿ ಚಿತ್ರದುರ್ಗದಲ್ಲಿ ಜಯಶೇರಿ ಸ್ಟೇಷನ್ ಅಲ್ಲಿ ಮಾಡ್ತಾ ಇದ್ದೀವಿ ಸರ್, ಭಾನುವಾರ ಮಾಡ್ತೀವಿ ಸರ್, ಬೆಳಿಗ್ಗೆ 6-10 ತನಕ. ಎಲ್ಲ ಒಳ್ಳೆ ಕ್ವಾಲಿಟಿ ಇದೆ, ಚೆನ್ನಾಗಿದೆ ಅಂತ ನಮಗೆ ಶನಿವಾರ ಫೋನ್ ಮಾಡ್ತಾರೆ ಸರ್, ನಮಗೆ ಇಂತಿಂತ ತರಕಾರಿ ಬೇಕಣ್ಣ ನಮಗೆ ಅಂತಂದು ಇದು ಮಾಡ್ತಾರೆ ಸರ್. ಈಗ ಸಾವಯವ ಸಂತೆ ಅಂದ್ರೆ ಪ್ರತಿ ವಾರ ಚಿತ್ರದುರ್ಗದಲ್ಲಿ ನಡೆಯುತ್ತೆ. ಹೌದು ಸರ್. ಈಗ ಏನೇನು ತರಕಾರಿ ತರ್ತೀರಾ ಅವಾಗ ನೀವು ಸರ್? ಮೆಣಸಿನಕಾಯಿ, ಮುಳಗಾಯಿ, ಬೀಟ್ರೂಟ್, ಕ್ಯಾರೆಟ್, ಬಾಳೆಕಾಯಿ, ತೆಂಗಿನಕಾಯಿ ತರ್ತೀವಿ ಸರ್, ಅಲಸಂದೆ ತರ್ತೀವಿ ಸರ್. ಅಂದ್ರೆ ವರ್ಷದ ಎಲ್ಲ ಕಾಲದಲ್ಲಿ ಇರುತ್ತಾ ತರಕಾರಿ ನಿಮ್ಮಲ್ಲಿ? ಇರುತ್ತೆ ಸರ್, ಅದರಲ್ಲಿ ಒಂದು 3-4 ಜನ ಇದೀವಿ ಸರ್, ಅದರಲ್ಲಿ ಒಬ್ಬೊಬ್ರು ಒಂಥರ ಬೆಳೆ ಇದು ಮಾಡ್ಕೊಂಡು ಆಲ್ಟರ್ನೇಟ್ ಮಾಡ್ಕೊಂತೀವಿ ಸರ್. ಸಾವಯವ ಸಂತೆಯಲ್ಲಿ ತರಕಾರಿ ಹಣ್ಣು ಹಂಪಲುಗಳನ್ನೆಲ್ಲ ತರ್ತಿರಲ್ಲ, ಈಗ ಗ್ರಾಹಕರು ಯಾವ ರೀತಿ ಅದನ್ನ ಒಪ್ಕೊಳ್ತಾರೆ? ಈಗ ಇವ್ರು ನೀವು ಸಾವಯವದಲ್ಲೇ ಬೆಳೆದಿವಿ ಅಂತ ಹೇಳಿ ಅವ್ರು ಯಾವ ರೀತಿ ನಂಬಬೇಕಾಗುತ್ತೆ? ಅವರಿಗೆ ರುಚಿ ಗೊತ್ತಾಗುತ್ತೆ ಸರ್. ಈಗ ಸಾವಯವದಲ್ಲಿ ಬೆಳೆದ್ರೆ ರುಚಿ ಚೆನ್ನಾಗಿರುತ್ತೆ ಸರ್. ಆಮೇಲೆ ತರಕಾರಿ ವಾರಗಟ್ಟಲೆ ಇಟ್ಟರೆ ಏನು ಕೆಡಲ್ಲ ಸರ್, ಇದರಲ್ಲಿ ಗುಣಮಟ್ಟ ಚೆನ್ನಾಗಿರುತ್ತೆ. ಅಂದ್ರೆ ಗುಣಮಟ್ಟ ಸಾಕಷ್ಟು ಉತ್ತಮವಾಗಿರುತ್ತೆ? ಉತ್ತಮವಾಗಿರುತ್ತೆ ಸರ್. ಈಗ ಹಣ್ಣು ಅಂತಂದ್ರೆ ಸಾಮಾನ್ಯವಾಗಿ ಹೊರಗಡೆ ಎಲ್ಲ ಇವತ್ತು ಬಾಳೆಹಣ್ಣು ಆಗಿರ್ಬೋದು, ಮಾವಿನ ಹಣ್ಣು ಆಗಿರ್ಬೋದು, ಪ್ರತಿಯೊಂದು ಹಣ್ಣುಗಳಿಗೆಲ್ಲ ಇವತ್ತು ಕೆಮಿಕಲ್ ಹಾಕಿ ಹಣ್ಣು ಮಾಡೋಂಥದ್ದು ನಾನು ನೋಡಿದ್ವಿ. ಹೌದಾ? ಅದರಲ್ಲೂ ನೀವು ಯಾವುದೇ ರೀತಿಯಾದಂತ ಕೆಮಿಕಲ್ ಬಳಸದೆ ಕೆಲವೊಂದು ಹಣ್ಣುಗಳನ್ನ ನೀವು ಸಾವಯವ ಕೃಷಿಯಲ್ಲಿ ಬೆಳೆದು ಗ್ರಾಹಕರಿಗೆ ಕೊಡ್ತೀರಾ, ಏನನ್ಸುತ್ತೆ ನಿಮಗೆ? ಸರ್ ನಮಗೆ ಸಮಾಧಾನ ಇದೆ ಸರ್, ಅವರು ರುಚಿ ನೋಡಿ ಚೆನ್ನಾಗಿದೆ ಅಂತಾರೆ ಸರ್. ಆಮೇಲೆ ನಾವು ಕೆಮಿಕಲ್ ಹಾಕಿ ಏನು ಇದು ಮಾಡಲ್ಲ ಸರ್, ಅದು ಬಾಳೆಹಣ್ಣೆಲ್ಲ ಗೊನೆ ಬಲ್ದ ಮೇಲೆ ಕಡಿತೀವಿ ಸರ್, ಒಂದು 4-5 ದಿವಸ ಕಣ್ಣಾಗುತ್ತೆ ಸರ್ ಅದು. ಆಮೇಲೆ ವಾರಗಟ್ಟ ಲೀಟರ್ಗೆ ಏನು ಕೆಡಲ್ಲ ಸರ್, ಅದು ರುಚಿ ಚೆನ್ನಾಗಿರುತ್ತೆ ಸರ್, ಹಂಗಾಗಿ ಆಸೆ ಪಡ್ತಾರೆ ಸರ್. ಎಲ್ಲ ಕಟ ಮಾಡಿ ಹಣ್ಣು ಅಂತಂದ್ರೆ ಯಾವ ರೀತಿ ಮಾಡ್ತೀರಾ ನೀವು? ಅದು ಬಲ್ದ ಮೇಲೆ ಒಂದು ವಾರಕ್ಕೆ ಬಂದ್ಬಿಡುತ್ತೆ ಸರ್, ಒಂದು ವಾರದಲ್ಲಿ ಹಣ್ಣು ಚೆನ್ನಾಗುತ್ತೆ ಸರ್. ಅದಕ್ಕೆ ಉಬ್ಬಿಗೆ ಹಾಕಲ್ಲ ಸರ್, ನಾವೇನು ಲೋಬಾನ ಅವೆಲ್ಲ ಏನು ಹಾಕಲ್ಲ ಸರ್, ಏನು ಇಡಲ್ಲ ಸರ್, ಡೈರೆಕ್ಟ್ ಆಗಿ ಹಂಗೇನೆ ಹಣ್ಣು ಸರ್. ಹಂಗೆ ಮನೇಲಿ ಇಡ್ತೀರಾ? ಮನೇಲಿ ಇಡ್ತೀರಿ ಸರ್, ಒಂದು ಬಟ್ಟೆಗೆ ಸುತ್ತಿ ಕಾವಿಗೆ ಇಡೋದು ಇಲ್ಲ ಸರ್, ಏನಿಲ್ಲ ಸರ್, ಒಂದು ಮುಚ್ಚಿಬಿಟ್ರೆ ಆಯ್ತು ಸರ್, ಒಂದು ಗೋಣಿ ಚೀಲನ ಏನಾದ್ರು ಮುಚ್ಚಿಬಿಟ್ರೆ ಹಣ್ಣಾಗುತ್ತೆ ಸರ್. ಎಷ್ಟಿಂದ ಹಣ್ಣಾಗುತ್ತೆ ಅದು? ಒಂದು 2-3 ದಿವಸಕ್ಕೆ ಹಣ್ಣಾಗ್ಬಿಡುತ್ತೆ ಸರ್. ಈಗ ಆ ತರ ನೀವು ಹಣ್ಣು ಮಾಡಿದ್ದು ಅಂದ್ರೆ ಬೇಗ ಹಾಳಾಗಲ್ವಲ್ಲ? ಹಾಳಾಗಲ್ಲ ಸರ್. ಎಷ್ಟು ದಿನ ತನಕ ಇಡಬಹುದು ಅಂತ ಹೇಳ್ತೀರಾ? ಒಂದು ವಾರ ತನಕ ಇಡಬಹುದು ಸರ್. ಅಂದ್ರೆ ರಾಸಾಯನಿಕದಲ್ಲಿ ಬೆಳೆದಿರತಕ್ಕಂತ ಬಾಳೆಹಣ್ಣಿಗೂ ಈ ಸಾವಯವದಲ್ಲಿ ಬೆಳೆದಿರತಕ್ಕಂತ ಬಾಳೆಹಣ್ಣಿಗೂ ಅಂದ್ರೆ ಯಾವುದೇ ಕೆಮಿಕಲ್ ನೀವು ಕೊಟ್ಟಿರಲ್ಲ ಹಣ್ಣು ಮಾಡ್ಬೇಕಾದ್ರೆ, ಅಲ್ಲಿ ಅಂದ್ರೆ ಏನ್ ಬದಲಾವಣೆ ಕಂಡಿರ ಅಲ್ಲಿ ಮೇಲೆ ಏನಾದ್ರು ಹಣ್ಣು ನೋಡ್ತಿದ್ದಂಗೆ ಏನಾದ್ರು ನಾವು ಇದು ಸಾವಯವದಲ್ಲೇ ಬೆಳೆದಿದೆ ಅಂತ ಹೇಳಿ ಗಮನಿಸಕ್ ಆಗುತ್ತಾ? ರುಚಿಯಲ್ಲಿ ಗೊತ್ತಾಗುತ್ತೆ ಸರ್. ಅಂದ್ರೆ ತಿಂದು ನೋಡಿದಾಗ ಗೊತ್ತಾಗುತ್ತೆ ಸರ್, ರುಚಿ ಚೇಂಜ್ ಆಗುತ್ತೆ ಸರ್. ಸಾವಯವದ್ದೇ ಚೇಂಜ್ ಆಗುತ್ತೆ ಸರ್, ಮೆಡಿಸಿನ್ ಕೊಟ್ಟದ್ದೇ ಚೇಂಜ್ ಆಗುತ್ತೆ. ಈಗ ಮಾರ್ಕೆಟ್ ನಲ್ಲಿ ಅದಕ್ಕೆ ಇದಕ್ಕೆ ಏನ್ ರೇಟ್ ಬದಲಾವಣೆ ಇರುತ್ತೆ ಸರ್? ನಾವು 60 ರೂಪಾಯಿ ಫಿಕ್ಸ್ ಮಾಡಿಬಿಟ್ಟಿದ್ವಿ ಸರ್ ಒಂದು ಕೆಜಿ. ಈಗ ರಾಸಾಯನಿಕದಲ್ಲಿ ಬೆಳೆದಿರತಕ್ಕಂತ ಹಣ್ಣು ಅಂದ್ರೆ ಅದನ್ನು ಸಾಮಾನ್ಯ 50-60 ಇರುತ್ತೆ ಅಲ್ವಾ? ಇರುತ್ತೆ ಸರ್. ಈಗ ಪ್ರತಿ ಒಂದು ಕೆಜಿಗೆ ನಿಮಗೆ ಸಾವಯವದಲ್ಲಿ ಬೆಳೆದಿರತಕ್ಕಂತ ಬಾಳೆಹಣ್ಣಿಗೆ ಒಂದು 60 ರೂಪಾಯಿ ಸಿಕ್ಕರೆ ನಿಮಗೆ ಲಾಭದಾಯಕ ಆಗುತ್ತೆ? ಲಾಭದಾಯಕ ಆಗುತ್ತೆ ಸರ್, ಯಾಕೆಂದ್ರೆ ನಾವು ಈಗ ನಾವು ಕುಂತು ಮಾರೋದ್ರಿಂದ ಚಿಲ್ಲರ ಮಾರ್ತೀವಲ್ಲ, ಹಂಗಾಗಿ ಲಾಭದಾಯಕ ಆಗುತ್ತೆ ಸರ್. ಈಗ ನಾವು ಅಂಗಡಿಗಳಿಗೆ ಕೊಟ್ಟರೆ 20 ರೂಪಾಯಿ ಕೆಜಿ ಕೇಳ್ತಾರೆ ಸರ್, ನಾವೇ ಸ್ವಂತ ಕುಂತು ಮಾರೋದ್ರಿಂದ 60 ರೂಪಾಯಿ 70 ರೂಪಾಯಿ ಮಾರ್ತೀವಿ ಸರ್. ಈಗ ಬಾಳೆ ಅಂತಂದ್ರೆ 1 ಎಕರೆ ಒಳಗಡೆ ಹಾಕಿ ಬೆಳೀತಾ ಇದ್ರೆ ಸರ್? ಒಂದು 100 ಗುಣೆ ಹಾಕಿದ್ದೀನಿ ಸರ್ ಇವಾಗ, ಜಾಸ್ತಿ ಹಾಕಿಲ್ಲ ಸರ್, ಯಾಕಂದ್ರೆ ಎಲ್ಲ ವೆರೈಟೀಸ್ ಆಗ್ಬೇಕಲ್ಲ ಸರ್. ಈಗ ಪ್ರಾರಂಭಿಕ ಹಂತದಿಂದ ಅಂದ್ರೆ ಬಾಳೆ ಸಸಿ ನಾಟಿ ಮಾಡೋದ್ರಿಂದ ಹಿಡಿದು ಗೊನೆ ಕಟಾವಣೆವರೆಗೂ ಈಗ ಸಾವಯವದಲ್ಲಿ ಯಾವ ರೀತಿ ಬೆಳೆಸಿದ್ರೆ ಏನೇನು ಗೊಬ್ಬರಗಳನ್ನು ಕೊಟ್ಕೊಂತ ಬಂದ್ರೆ ಸರ್? ಫಸ್ಟ್ ಸಾವಯವದ್ದು ಇದು ಸಸಿ ತಂದ ಅದಕ್ಕೆ ಒಂದು 2 ಲೀಟ್ರ್ ಗಂಜಲ ಹಾಕಿ ಒಂದು 10-20 ಗ್ರಾಮ್ ಸುಣ್ಣ ಹಾಕ್ತೀವಿ ಸರ್. ಆ ಇದ್ರಲ್ಲಿ ಕಂದುಗಳೆದ್ದಿ ನಾವು ನಾಟಿ ಮಾಡ್ತೀವಿ ಸರ್. ಅಂದ್ರೆ ನೀವು ಕಂದು ನಾಟಿ ಮಾಡಿ? ಹೌದು ಹೌದು. ಅಂದ್ರೆ ಬಾಳೆಗಡ್ಡೆಗಳು? ಬಾಳೆಗಡ್ಡೆಗಳು ಸರ್. ಎಲ್ಲಿಂದ ತಂದ್ರಿ ಬಾಳೆಗಡ್ಡೆಗಳು? ಇಲ್ಲೇ ಬಸಾಪಟ್ಟಣದಲ್ಲಿ ತಂದಿದ್ದು ಸರ್. ಈಗ ಯಾವುದೇ ಒಂದು ಕೃಷಿಯಲ್ಲಿ ಆಗಿರಲಿ, ಸಾವಯವದಲ್ಲಿ ಆಗಿರಲಿ, ರಾಸಾಯನಿಕ ಕೃಷಿಯಲ್ಲಿ ಆಗಿರಲಿ, ಉತ್ತಮವಾದ ಒಂದು ಬೆಳೆಯನ್ನು ಬೆಳಿಬೇಕಪ್ಪ ಅಂತಂದ್ರೆ ನಾವು ಗುಣಮಟ್ಟದ ಒಂದು ಬಾಳೆಗಡ್ಡೆಗಳನ್ನ ನಾವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಈಗ ಅಲ್ಲಿ ನೀವು ಬೇರೆ ಕಡೆಯಿಂದ ತಂದ್ರಲ್ಲ, ಅಲ್ಲಿ ಬಾಳೆಗೆ ರೋಗ ಇದೆ ಇಲ್ಲವೋ ಅಂತ ಹೇಳಿದ್ನೆಲ್ಲ ಗಮನಿಸಿ ತಂದ್ರೆ? ಗಮನಿಸಿ ತಂದಿದ್ದೀವಿ ಸರ್. ಅದು ಸೂಜಿಗಂಧ ಆಗ್ಬೇಕು ಸರ್. ಅದಕ್ಕೆ ಸೂಜಿಗಂಧ ಅಂದ್ರೆ ಬಹಳ ಚೆನ್ನಾಗಿ ಬರುತ್ತೆ ಸರ್. ಸೂಜಿಗಂಧ ಅಂದ್ರೆ ಅದು ಉದ್ದ ಬರುತ್ತೆ ಸರ್, ಅದ್ ಮೇಲೆ ಆತರ ಇದ್ರೆ ಚೆನ್ನಾಗಿ ಬರುತ್ತೆ ಸರ್. ಈಗ ಎಷ್ಟು ನಾಟಿ ಮಾಡಿದ್ರೆ ಪ್ರಾರಂಭದಲ್ಲಿ ಸರ್? ಪ್ರಾರಂಭದಲ್ಲಿ 50 ಮಾಡಿದ್ದೆ ಸರ್, ಈಗ 100 ಆಗಿದೆ ಸರ್. ಇವಾಗ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಎಕರೆ ಗಟ್ಟಲೆ ಹಾಕ್ಬೋದಾಯ್ತು? ಆಗ್ತಿವಿ ಸರ್, ಈಗ ಜಾಗ ಕಮ್ಮಿ ಇದೆ ಸರ್, ಈಗೆಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ವಿ ಸರ್. ಈಗ ಕಂದು ತಂದು ನೀವೆಲ್ಲ ಸಗಣಿ ಒಂದು ಗಂಜಲ ಇದ್ರೆಲ್ಲ ನೀವು ಅದ್ದಿ ರೋಗ ಬರಬಾರ್ದು ಅಂತ ಹೇಳಿ ನಾಟಿ ಮಾಡಿದೀವಿ ಅಂತ ಹೇಳಿದ್ರೆ, ನಾಟಿ ಮಾಡಿ ಮೇಲೆ ಯಾವ ಯಾವ ಹಂತದಲ್ಲಿ ಏನೇನು ಗೊಬ್ಬರ ಕೊಟ್ಟರೆ? ಇಲ್ಲ, ಜೀವಾಮೃತ ಗೋಕೃಪಾಮೃತ ಎರಡು ಸ್ಪ್ರೇ ಮಾಡ್ತೀವಿ ಸಿಸ್ಟರ್ ಸರ್. ಅದೇ ದಿವಸಕ್ಕೊಂದ್ಸರಿ, ಒಂದು ವಾರ ಜೀವಾಮೃತ ಕೊಟ್ಟರೆ ಒಂದು ವಾರ ಗೋಕೃಪಾಮೃತ. ಅಂದ್ರೆ ಗಿಡದ ಮೇಲೆ ಸ್ಪ್ರೇ ಮಾಡಿ? ಗಿಡದ ಮೇಲೆ ಸ್ಪ್ರೇ ಮಾಡ್ತೀವಿ ಸರ್. ಯಾಕೆ ಸ್ಪ್ರೇ ಮಾಡ್ಬೇಕು? ಹಂಗ ಬುಡಕ ಕೊಡ್ಬೋದಲ್ವಾ? ಅಲ್ಲ, ಬುಡಕ್ಕೆ ಇದು ಜೀವಾಮೃತ ಕೊಡ್ತೀವಿ ಸರ್. ಮೇಲೆ ಎಲೆಗೆ ಅದಕ್ಕೆಲ್ಲ ಗೋಕೃಪಾಮೃತ ಕೊಡ್ತೀವಿ ಸರ್. ಈಗ ಜೀವಾಮೃತ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ ನೀವು ಸರ್? 10 ಕೆಜಿ ಸಗಣಿ, 10 ಲೀಟರ್ ಗಂಜಲ, 1-2 ಕೆಜಿ ಬೆಲ್ಲ, 1 ಕೆಜಿ ದ್ವಿದಳ ಧಾನ್ಯ ಇಟ್ಟು ಸರ್ ಯಾವ್ದಾದ್ರು, ಅದನ್ನ ಒಂದು ವಾರಗಟ್ಟಲೆ ಗೂರಾಡಿ ವಾರ ಆದ್ಮೇಲೆ ಇದ್ ಮಾಡ್ತೀವಿ ಸರ್. ವಾರ ಆದ್ಮೇಲೆ ಅದನ್ನೆಲ್ಲ ರೆಡಿ ಆದ್ಮೇಲೆ ಗಿಡಗಳಿಗೆ 1 ಲೀಟರ್ ಹಾಕ್ತೀವಿ ಸರ್. ಅಂದ್ರೆ ಎಷ್ಟಿನಕ್ಕೊಮ್ಮೆ ಹಾಕ್ತಾರೆ ಹಿಂಗೆ ಸರ್? ತಿಂಗಳಿಗೆ ಒಂದ್ಸರಿ ಹಾಕ್ತೀವಿ ಸರ್. ಅಂದ್ರೆ ನಿಮ್ ಬಾಳೆ ಕಟಾವಿ ಬರತ್ತೆ ಸುಮಾರು ಅಂದ್ರೆ ಒಂದು 8-10 ಸಲ ನೀವು ಜೀವಾಮೃತ ಕೊಡ್ತೀರಿ? 6 ಸರಿ ಕೊಡ್ತೀವಿ ಸರ್. 6 ಸಲ ಒಂದು 6 ಸರಿ ಕೊಡ್ತೀವಿ. ಏನಲ್ಲಿ ಬದಲಾವಣೆ ಕಂಡಿರ ಜೀವಾಮೃತ ಕೊಡೋದ್ರಿಂದ? ಈ ಪೆಸ್ಟಿಸೈಡ್ ಕೊಡೋದಕ್ಕಿಂತ ಜೀವಾಮೃತದಾದ್ರೆ ಜಲ್ದಿ ಚೆನ್ನಾಗಿ ಇದಾಗುತ್ತೆ ಸರ್. ಅದು ಬೆಳೆ ಚೆನ್ನಾಗಿ ಬರುತ್ತೆ, ಏನು ರೋಗ ರುಜಿನ ಏನು ಇರಲ್ಲ ಸರ್. ಅವಾಗ ಅಂದ್ರೆ ರೋಗಗಳನ್ನ ತಡೆಗಟ್ಟಂತ ಶಕ್ತಿ ಜೀವಾಮೃತ ಜೀವಾಮೃತಕ್ಕಿದೆ ಸರ್. ಈಗ ಸಾಮಾನ್ಯವಾಗಿ ಈಗ ರಾಸಾಯನಿಕ ಕೃಷಿಯಲ್ಲಿ ಸಾಕಷ್ಟು ಕೆಮಿಕಲ್ ಯೂಸ್ ಮಾಡ್ತಾರಪ್ಪ, ಔಷಧಿಗಳನ್ನೆಲ್ಲ ಸ್ಪ್ರೇ ಮಾಡ್ತಾರೆ, ಈ ಬಾಳೆಗೆ ರೋಗ ಬಂದಿದೆ ಆ ರೋಗ ಈ ರೋಗ ಅಂತೇಳಿ. ಅಂದ್ರೆ ನೀವು ಯಾವುದೇ ನಿಮ್ಮ ಬಾಳೆಯಲ್ಲಿ ರೋಗ ಕಂಡಾಗ ಅಂದ್ರೆ ನೀವು ಜೀವಾಮೃತನೇ ಕೊಡೋದು? ಜೀವಾಮೃತನೇ ಕೊಡ್ತೀವಿ ಸರ್. ಗೋಕೃಪಾಮೃತ ಸ್ಪ್ರೇ ಮಾಡ್ತೀವಿ ಸರ್. ಹಂಗೆ ಆದ್ರೆ ಅಂದ್ರೆ ಇದನ್ನ ಯಾವ ರೀತಿ ತಯಾರು ಮಾಡ್ಕೊಳ್ತೀರಾ ಸರ್? ಅದು ಒಂದು 2 ಲೀಟರ್ ಗೋಕೃಪಾಮೃತ ಇರುತ್ತೆ ಸರ್, ಮುಂಚೆ ಡ್ರಮ್ನಲ್ಲಿ ಹಾಕಿರೋದು. ಅದಕ್ಕೆ 200 ಲೀಟರ್ ನೀರಿಗೆ ಆ ಗೋಕೃಪಾಮೃತ ಹಾಕಿ 1-2 ಕೆಜಿ ಬೆಲ್ಲ ಹಾಕ್ತೀವಿ ಸರ್. ಆಮೇಲೆ ನಾಟಿ ಮಜ್ಜಿಗೆ ಆಗ್ಬೇಕು ಸರ್, ನಾಟಿ ಫ್ರೆಶ್ ಆಗ್ಬೇಕು ಸರ್, ನಾಟಿ ಹಾಕಲು ಮಜ್ಜಿಗೆ. ಅದನ್ನೊಂದು 1 ಲೀಟರ್ 2 ಲೀಟರ್ ಹಾಕ್ತೀವಿ ಸರ್. ಅದು ಒಂದು 5 ದಿವಸ ಗೂರಾಡಿ ಆಮೇಲೆ 15 ಲೀಟರ್ ಕ್ಯಾನ್ಗೆ ಒಂದು 10 ಲೀಟರ್ ಅದನ್ನ ಹಾಕೊಂಡು ಇದನ್ನ ಒಂದು 5 ಲೀಟರ್ ಹಾಕೊಂಡು ಸ್ಪ್ರೇ ಮಾಡ್ಬೋದು ಸರ್. ಈಗ ನಾಟಿ ಹಸುವಿನ ಮಜ್ಜಿಗೆ ಅಂತಂದ್ರೆ ಎಲ್ಲಿಂದ ತರ್ತೀರಾ? ನಾವು ಸ್ವಂತ ಹಾಕಳಿದೆ ಸರ್ ನಮ್ಮಲ್ಲಿ. ನಾಟಿ ಹಸುವಿದೆ. ಅಮೃತ ಸಾಕಾಣಿಕೆ ಮಾಡಿದ್ರೆ ನಾನು ಅಮೃತ್ ಮಾಲ್ ಹೊಂದಿದೆ ಸರ್, ಗೀರ್ ಹೊಂದಿದೆ, ಈಗ ಒಂದು ಕರು ಗೀರ್ ಹೊಂದಿದೆ, ಸಾಯಿವಾಲ ಅಂತ ಹೊಂದಿದೆ ಸರ್. ಯಾಕೆ ಅನಿಸ್ತು ನಿಮಗೆ ನಾಟಿ ತಳಿ ಹಸುಗಳನ್ನ, ದೇಶೀಯ ತಳಿ ಹಸುಗಳನ್ನ ಸಾಕಾಣಿಕೆ ಮಾಡಿ? ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೇದು ಸರ್. ಅದು ಅಂದ್ರೆ ಉತ್ತಮ ಗುಣಮಟ್ಟದ ಹಾಲು ಬೇಕಂತಂದ್ರೆ ನಾವು ದೇಶೀಯ ತಳಿ ಹಸುಗಳನ್ನೇ ಸಾಕಾಣಿಕೆ ಮಾಡಬೇಕು ಅಂತ ಹೇಳ್ತೀರಾ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡಬಹುದಾಯ್ತಲ್ಲ? ಇಲ್ಲ, ಒಬ್ಬರೇ ಇದೀವಿ ಸರ್, ಹಂಗಾಗಿ ಬಹಳ ಲೇಬರ್ ಬಹಳ ಪ್ರಾಬ್ಲಮ್ ಆಗುತ್ತೆ. ಅದನ್ನ ನೋಡ್ಕೊಂಡು ತೋಟ ನೋಡ್ಕೊಂಡು ಮತ್ತೆ ಬೇರೆ ಎಲ್ಲ ನೋಡ್ಕೊಂಡು ಮಾಡ್ಬೇಕಲ್ಲ ಸರ್, ಹಂಗಾಗಿ ಭಜೀತ ಆಗುತ್ತೆ. ಈಗ ತೋಟ ನೋಡ್ಬೇಕು, ಈಗ ತರಕಾರಿನೂ ಬೆಳಿತೀರಿ, ಈಗ ಹಸುಗಳನ್ನೂ ಸಾಕಾಣಿಕೆ ಮಾಡಿದ್ರಿ, ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗೋದು ಕಷ್ಟ ಅಂತ ಹೇಳಿ. ಕಷ್ಟ ಆಗುತ್ತೆ. ಪ್ರಕಾಶ್ ಅವರೇ, ಒಟ್ಟಾರೆ ಎಷ್ಟು ಜನ ಇದ್ರೆ ನಿಮ್ಮ ಮನೆಯಲ್ಲಿ ಕೃಷಿ? ನಾವು ಈಗ ಇಬ್ಬರೇ ಇದೀವಿ ಸರ್, ಗಂಡ ಹೆಂಡತಿ ಇಬ್ಬರೇ ಇದೀವಿ ಸರ್. ಈಗ ಇಬ್ರು ಕೃಷಿಯಲ್ಲಿ ತೊಡಗಿದ್ರ? ಇಬ್ರು ಕೃಷಿಯಲ್ಲಿ ತೊಡಗಿದ್ವಿ ಸರ್. ಈಗ ನೀವು ಸಾವಯವ ಕೃಷಿ ಮಾಡಕ ಮುಂದೆ ಬಂದಾಗ ಅಂದ್ರೆ ನಿಮ್ಮ ಮನೆಯವರು ಯಾವ ರೀತಿ ನಿಮಗೆ ಪ್ರೋತ್ಸಾಹ ಕೊಟ್ಟರು? ಸಹಕಾರ ಕೊಟ್ಟರು ಸರ್. ಯಾವ ರೀತಿ ಸಹಕಾರ ಕೊಟ್ಟರು? ಆರೋಗ್ಯ ನಮಗೆ ಒಳ್ಳೆ ದೃಷ್ಟಿಯಿಂದ ಚೆನ್ನಾಗುತ್ತೆ ಮಾಡ್ರಿ ಅಂತ ಇದ್ ಮಾಡಿದ್ರು ಸರ್. ಆಮೇಲೆ ಆರ್ಥಿಕವಾಗಿ ನಾವು ಖರ್ಚನ್ನು ಕಡಿಮೆ ಆಗುತ್ತೆ ಸರ್. ಈಗೆಲ್ಲ ನೋಡಿ ಮಾರ್ಕೆಟ್ನಲ್ಲಿ ಈಗ ಬಿತ್ತನೆ ಕಾಲ ಬಂತು ಅಂದ್ರೆ ಈಗೆಲ್ಲ ರಾಸಾಯನಿಕ ಗೊಬ್ಬರಗಳು ಎಷ್ಟೊಂದು ಪರದಾಡ್ತಿರ್ತಾರಲ್ವಾ ರೈತರು? ಹೌದು ಸರ್. ಅಂದ್ರೆ ಆ ಒಂದು ಸಮಸ್ಯೆ ನಿಮಗಿಲ್ಲ? ನಮಗಿಲ್ಲ ಸರ್. ನಮಗೆ ಈಗ ನಾವೇ ಬೆಳೆಯೋದ್ರಿಂದ ನಮ್ಮಲ್ಲೇ ಆಕಳುಗಳಿರೋದ್ರಿಂದ ನಮಗೆ ಆ ಪ್ರಾಬ್ಲಮ್ ಏನಿರಲ್ಲ ಸರ್. ಒಂದು ಆಕಳಿದ್ರೆ 30 ಎಕರೆ ಮೇಂಟೈನ್ ಮಾಡಬಹುದು ಸರ್. 30 ಎಕರೆಗೆ ನಾವು ಅದರಿಂದ ಒಂದು ಆಕಳಿದ್ರೆ 30 ಎಕರೆ ಮೇಂಟೈನ್, ಜೀವಾಮೃತ ಮತ್ತೆ ಇದನ್ನೆಲ್ಲ ಮಾಡ್ಕೊಳ್ಬೋದು ಸರ್. ಈಗ ಎಷ್ಟು ವರ್ಷ ಆಯ್ತು ನೀವು ದೇಶೀಯ ತಳಿ ಸಾಕಾಣಿಕೆ ಮಾಡಿ ಸರ್? ನಾವು ನಮ್ಮ ಅಪ್ಪರ ಕಾಲದಿಂದನೂ ಇದೆ ಸರ್ ನಮ್ಮಲ್ಲಿ, 30-40 ವರ್ಷದಿಂದನೂ ಇದೆ ಸರ್ ನಮ್ಮಲ್ಲಿ. ಈಗೆಲ್ಲ ಅದ್ರ ಗಂಜಲನೇ ಬೇರೆ ಒಂದು ಸಪರೇಟ್ ಒಂದು ಇದ್ರಲ್ಲಿ ಸಪರೇಟ್ ಒಂದು ಡ್ರಮ್ಗೆ ಹಾಕ್ತೀವಿ ಸರ್. ಹಿಡಿದು ಹಿಡಿತೀನಿ ಸರ್, ಅದು ಗಂಜಲ ಬರ್ಬೇಕಾದ್ರೆ ಹಿಡಿದು ಒಂದು ಡ್ರಮ್ಗೆ ಹಾಕ್ತೀನಿ ಸರ್. ನನಗೆ ಬೇಕಾದಂಗೆಲ್ಲ ಉಪಯೋಗಿಸ್ತೀನಿ ಸರ್. ಈಗ ಅಡಿಕೆಗೂ ಉಪಯೋಗ ಮಾಡ್ಕೊಳ್ತೀರಿ, ತೆಂಗಿಗೂ ಉಪಯೋಗ ಮಾಡ್ಕೊಳ್ತೀರಿ, ಮತ್ತೆ ತರಕಾರಿ ಬೆಳೆಗೂ ಉಪಯೋಗ ಮಾಡ್ಕೊಂತೀವಿ ಸರ್. ಒಟ್ಟಾರೆ ಸಾವಯವ ಕೃಷಿಯಲ್ಲಿ ಅಂದ್ರೆ ಇವತ್ತು ನಾವು ಖರ್ಚು ಕಡಿಮೆ ಮಾಡಬೇಕಂದ್ರೆ ಈ ರೀತಿಯಾದಂತಹ ಒಂದು ಪದ್ಧತಿಗಳನ್ನ ಅಳವಡಿಸಿಕೊಂಡಾಗ ರೈತರಿಗೆ ಸಾಕಷ್ಟು ಒಂಥರ ಲಾಭದಾಯಕ ಬೆಳೆಗಳು ಆಗ್ತಲ್ವಾ? ಆಗುತ್ತೆ ಸರ್. ಆದ್ರೆ ರೈತರು ಮಾಡ್ತಾ ಇಲ್ಲ ಸರ್. ಅದು ಈಗ ಹೆಂಗೆ ಅಂದ್ರೆ ರಾಸಾಯನಿಕಕ್ಕೆ ಎಲ್ಲ ಇದಾಗಿ ಬಿಡಿದ್ರೆ ಸರ್, ಅದು ಇದಕ್ಕೆ ಜಲ್ದಿ ಬರಕ್ಕೆ ಆಗ್ತಾ ಇಲ್ಲ ಸರ್. ಅದು ಸರ್ಕಾರದಿಂದ ಏನಾರೇ ಇಂಪ್ಲಿಮೆಂಟ್ಸ್ ಆದ್ರೆ ಏನಾರ ಆಗ್ಬಹುದು ಸರ್. ಅದು ಅಂದ್ರೆ ಹೆಚ್ಚು ಹೆಚ್ಚು ಸಾವಯವ ಕೃಷಿ ಒತ್ತುಕೊಟ್ರೆ ಒತ್ತು ಕೊಡ್ಬೇಕು ಸರ್. ಆಮೇಲೆ ನಾಟಿ ಆಕಳುಗಳಿಗೆ ಪ್ರೋತ್ಸಾಹ ಕೊಡ್ಬೇಕು ಸರ್. ಎಚ್ ಎಫ್ ಜರ್ಸಿ ಕೊಡೋದಕ್ಕಿಂತ ನಾಟಿ ಆಕಳಿಗೆ ಪ್ರೋತ್ಸಾಹ ಕೊಟ್ರೆ ಸರ್ಕಾರದಿಂದ ರೈತರು ಸ್ವಲ್ಪ ಮುಂದ್ ಬರ್ತಾರೆ ಸರ್. ಅಲ್ಲ, ರೈತರಲ್ಲಿ ಅವ್ರಿಗೆ ಇರಬೇಕಲ್ವಾ? ಇರ್ಬೇಕು ಸರ್, ಅವ್ರಿಗೆ ಆಸಕ್ತಿ ಇರಬೇಕು. ಮಾಡಬೇಕು, ನಮ್ಮ ಕೃಷಿಯಲ್ಲಿ ಏನಾದ್ರೂ ಒಂದು ನಾವು ಲಾಭ ಕಾಣಬೇಕು ಅಂತಂದ್ರೆ ಅವರಲ್ಲಿ ತಿಳುವಳಿಕೆ ಬರಬೇಕಲ್ಲ. ಹೌದು ಸರ್, ಅವಾಗ ಮಾತ್ರ ನಾವು ಕೃಷಿಯಲ್ಲಿ ಏನಾದರೂ ಒಂದು ಯಶಸ್ಸು ಕಾಣಬಹುದು. ಹೌದು ಸರ್, ನಿಮ್ಮ ಒಂದು ಅಡಿಕೆ ತೋಟದಲ್ಲಿ ಆಗಿರ್ಬೋದು, ತರಕಾರಿ ಒಂದು ಕೃಷಿಯಲ್ಲಿ ಆಗಿರ್ಬೋದು, ಅಂದ್ರೆ ಸಾಕಷ್ಟು ಕಳೆಗಳು ಬರ್ತಾವಪ್ಪ. ಈ ಕಳೆಗಳ ನಿರ್ವಹಣೆಗೆ ಏನಾದರೂ ಯಾವ ರೀತಿ ಸರ್ ಅದು ಇದು ಮಾಡ್ಕೊಳ್ತೀವಿ? ವೀಡ್ ಕಟ್ಟರ್ನಲ್ಲಿ ಕಟ್ ಮಾಡ್ತೀವಿ ಸರ್. ಹುಲ್ಲು ಕಟ್ ಮಾಡೋ ಮಿಷಿನ್ ಇದೆ ಸರ್ ತೋಟದಲ್ಲಿ. ತೋಟದಲ್ಲಿ ಮಲ್ಚಿಂಗ್ ಮಾಡ್ತೀವಿ ಸರ್. ಈಗ ತರಕಾರಿ ಕೃಷಿಯಲ್ಲಿ ಏನ್ ಮಾಡ್ತೀವಿ? ಅಲ್ಲಿ ಕಳೆ ತಕ್ಕಂತೀವಿ ಸರ್. ಅದನ್ನ ಅಂದ್ರೆ ಯಾವುದೇ ರೀತಿ ಕಳೆನಾಶಕ ಇಂತಹ ಸಿಂಪಡಣೆ ಸಿಂಪಡಣೆ ಮಾಡಲ್ಲ ಸರ್. ಏನಾದ್ರೂ ಹಿಂದೆ ಸಿಂಪಡಣೆ ಮಾಡಿದ್ರೆ ಕಳೆನಾಶಕ? ಇಲ್ಲ, ಮಾಡಿಲ್ಲ ಸರ್. ನಾನು ಯಾವಾಗಲೂ ಮಾಡಿಲ್ಲ ಸರ್. ಯಾಕೆಂದ್ರೆ ಈ ವಿಷ ನಾವು ನೆಲಕ್ಕೆ ಹಾಕಿದ್ರೆ ನಮಗೆ ಅದು ವಿಷ ಇದಾಗ್ಬಿಡುತ್ತೆ ಸರ್. ಅದಾದ್ರಿಂದ ನಾನು ಸಾವಯವಕ್ಕೆ ಬಹಳ ಒತ್ತು ಕೊಡ್ತಾ ಇದ್ದೀನಿ ಸರ್. ನೋಡಿ, ಈಗ ರೈತರು ಸಾಕಷ್ಟು ಜನ ಅಡಿಕೆ ಬೆಳೆಯುವಂತವ್ರು, ಈಗ ಅಡಿಕೆಯಲ್ಲಿ ನೋಡ್ರಿ, ಯಾರು ನೋಡಿದ್ರು ಅದರೊಳಗಡೆ ಟ್ರಾಕ್ಟರ್ ಮುಖಾಂತರ ಬೇಸಾಯ ಮಾಡಿಸ್ಬೋದು. ಅದರಲ್ಲಿ ಅದರಾಗೆಲ್ಲ ರೂಟರ್ ವೇಟು ಬಾಂಡ್ಲಿ ಇವನ್ನೆಲ್ಲ ಹೊಡೆಸಿದ್ರೆ ಉಲ್ಲೇ ಹೋಗ್ಬಿಡುತ್ತೆ. ಅಂಥದ್ರಲ್ಲೂ ಈಗ ಎಷ್ಟೊಂದು ದುಬಾರಿಯಾಗಿದೆ ಕಳೆನಾಶಕಗಳು. ಸಾಕಷ್ಟು ಹಣ ಕೊಟ್ಟು ತಂದೆಲ್ಲ ಹೊಡೆದು ಭೂಮಿಯನ್ನೇ ಹಾಳು ಮಾಡ್ಕೊಳ್ತಾರಲ್ವಾ? ಹೌದು ಸರ್, ನಾವು ಅದಕ್ಕಾಗಿನ ಸರ್. ನಾವು ಯಾರು ಮಾಡಿದ್ರೆ ಯಾರ ಮಾಡ್ಕೊಂಡ್ಲಿ ನಾವು ಮಾಡೋದ್ ಬೇಡ ಅಂತಕೊಂಡು ನಾನು ಅದ 15 ವರ್ಷದಿಂದ ನಾನು ಏನು ಇದು ಮನುಷ್ಯ ನೋಡದೇ ಇಲ್ಲ ಸರ್. ಅದಕ್ಕೆ ಸಾವಯವ ಕೃಷಿಗೆ ನೀವು ಒಂದು ಒತ್ತು ಕೊಟ್ಟಿದ್ದೀನಿ, ಒತ್ತು ಕೊಟ್ಟಿದ್ರೆ. ಹೌದು ಸರ್. ಈಗ ತೆಂಗು ಅಂತಂದ್ರೆ ಎಷ್ಟಾಕಿದ್ರೆ ನೀವು? ಅಡಿಕೆ ಅಂತಂದ್ರೆ ಎಷ್ಟಾಕಿದ್ರೆ? ತೆಂಗು 50 ಗಿಡ ಇದೆ ಸರ್. ಅಡಿಕೆ 1200 ಸರ್, ಒಂದು 600 ಗಿಡ ಹೋಗಿದ್ವು ಸರ್, ಮತ್ತೆ ಕಟ್ಟಿದ್ದೀನಿ ಸರ್. ಇವಾಗ ಯಾಕೆ ಹೋದ್ವು? ನೀರ್ ಕಮ್ಮಿ ಆಗ್ಬಿಡುತ್ತೆ ಸರ್. ಒಂದು 5 ವರ್ಷ ಮಳೆ ಇರಲಿಲ್ಲ ನಮಗೆ, ಹಂಗಾಗಿ ನನಗೆ ನೀರ್ ಕೊಟ್ಟು ಬಿಡಿಸಕ್ ಆಗ್ಲಿಲ್ಲ ಸರ್. ಹಾಗಾಗಿ ಈಗ ಎಲ್ಲ ಹೊಸ ಕಟ್ಕೊಂಡಿದ್ದೀನಿ ಸರ್. ಒಂದು 500 ಗಿಡ ಇದಾವೆ ಸರ್ ಇವಾಗ. ಈಗ ನಿಮ್ಮ ಒಂದು ಕೊಳವೆ ಬಾವಿಯ ಒಂದು ಅಂತರ್ಜಲ ಹೆಚ್ಚಬೇಕು ಅಂತಂದ್ರೆ ನಿಮ್ಮ ಸಾವಯವ ಕೃಷಿನ ಒಂದು ಸಹಕಾರ ಆಗುತ್ತಲ್ವಾ? ಹೌದು ಸರ್. ಹೇಗೆ ಅಂತ ಹೇಳ್ತೀರಾ? ಈಗ ನಾವು ಸಾವಯವ ಮಾಡೋದ್ರಿಂದ ಎರೆಹುಳುಗಳು ಇದಾಗಿ ಮೇಲೆ ಇದಾಗುತ್ತೆ ಸರ್. ಅದಂತ ನೀರನ್ನ ಮೇಲೆ ಇಂಗುವಂತ ಒಂದು ಶಕ್ತಿ ಕೊಡುತ್ತಾ ಸರ್? ಹೌದು ಸರ್. ಅದನ್ನೆಲ್ಲ ಗಮನಿಸಿದ್ರೆ? ಹೌದು ಸರ್. ಅಂದ್ರೆ ನಿಮ್ಮ ಅಡಿಕೆ ತೋಟದಲ್ಲಿ ಆಗಿರ್ಬೋದು, ತೆಂಗಿನ ತೋಟದಲ್ಲಿ ಆಗಿರ್ಬೋದು, ಯಾವ ಪ್ರಮಾಣದಲ್ಲಿ ಇದೆ ಎರೆಹುಳ? ಎರೆಹುಳ ಒಂದು ಬಗದ್ರೆ ಒಂದು 50-60 ಸಿಗುತ್ತೆ ಸರ್. ಒಂದೊಂದರ ಸಾಕಷ್ಟು ಅನುಕೂಲ ಅಂತ ಹೇಳಿ ಅನುಕೂಲ ಆಗುತ್ತೆ. ಈಗೆಲ್ಲ ಅಡಿಕೆ ಗರಿಬ್ ಬೀಳ್ತವೆ, ಅವನ್ನೆಲ್ಲ ಅವು ಗೊಬ್ಬರವಾಗಿ ಪರಿವರ್ತನೆ ಮಾಡ್ತಾರೆ. ಪರಿವರ್ತನೆ ಆಗುತ್ತೆ ಸರ್, ಮಲ್ಚಿಂಗ್ ಮಾಡ್ಬಿಟ್ರಲ್ಲ ಪರಿವರ್ತನೆ ಆಗುತ್ತೆ ಸರ್. ಅದು ನಿಮ್ಮ ಅಡಿಕೆ ತೋಟ ಸುತ್ತಲೂ ಅರಣ್ಯ ಸಸಿಗಳನ್ನ ಈ ತರ ಏನಾದ್ರು ನಾಟಿ ಮಾಡಿದ್ರೆ? ಸ್ವಲ್ಪ ತ್ಯಾಗ ಹಾಕಿದ್ದೆ ಸರ್, ಗ್ಲಿರಿಸಿಡಿ ಹಾಕಿದ್ದೀನಿ ಸರ್ ಸುತ್ತಲು, ತೋಟ ಸುತ್ತಲೂ. ಅದು ಸೊಪ್ಪೆಲ್ಲ ತೋಟಕ್ಕೆ ಅಡಕ್ಕೆ ಬರುತ್ತೆ ಸರ್, ಗೊಬ್ಬರ ಸೊಪ್ಪದು. 4 ತಿಂಗಳಿಗೆ ಒಂದ್ಸರಿ ಕಟಾವ್ ಮಾಡ್ತೀವಿ ಸರ್. ಅದು ಎಷ್ಟು ವರ್ಷದ ತೋಟ ಈಗ ನಿಮ್ದು ಸರ್? 30 ವರ್ಷದ ತೋಟ ಸರ್. ಅದು ಈಗ ಅದರೊಳಗಡೆ ಎಲ್ಲ ಡಯಾಂಚ ಬೆಳೆದು ಅದನ್ನೆಲ್ಲ ಅಲ್ಲೇ ಮಲ್ಚಿಂಗ್ ಮಾಡಿ, ಅಲ್ಲೇ ಮಲ್ಚಿಂಗ್ ಮಾಡಿದ್ವಿ ಸರ್. ಸಾಕಷ್ಟು ಭೂಮಿಯ ಫಲವತ್ತತೆ ಹೆಚ್ಚಬಹುದು ಸರ್. ಆಮೇಲೆ ಕಾಂಗ್ರೆಸ್ ಗಿಡ ಯಾವ ಬೆಳೆಯಲ್ಲ ಸರ್. ಅವಾಗ ಡಯಾಂಚ ಸೆಣಬು ಎಲ್ಲ ಹಾಕಿದ್ರೆ ಬೇರೆ ಸಸಿಗಳೇನು ಇದಾಗಲ್ಲ ಸರ್. ಅವಾಗ ಬೇರೆ ಗೊಬ್ಬರ ತಂದು ಹಾಕೋದಕ್ಕಿಂತ ಈ ಬೆಳೆ ಚೆನ್ನಾಗುತ್ತೆ ಸರ್. ಅದು ಏಪ್ರಿಲ್ ಮೇಗೆ ಬಿತ್ತಿ ಇದು ಮಾಡ್ತೀವಿ ಸರ್. ಮಾಡಿದ್ಮೇಲೆ ಅಕ್ಟೋಬರ್ ಅಷ್ಟೊತ್ತಿಗೆ ಬರುತ್ತೆ ಸರ್, ಅಡಿಕೆ ಬರೋ ಅಷ್ಟೊತ್ತಿಗೆ ಅದನ್ನ ಕಟಾವು ಇದು ಮಾಡ್ತೀವಿ ಸರ್. ಹೂವು ಬರೋದಕ್ಕಿಂತ ಮುಂಚೆನೆ ಮಾಡ್ಬೇಕು ಸರ್. ಅದು ಹಂಗಾಗಿ ಚೆನ್ನಾಗುತ್ತೆ ಸರ್. ಹೂ ಬಂದ್ಮೇಲೆ ಕಟಾವು ಮಾಡಬಾರ್ದು? ಹೂ ಬಂದ್ಮೇಲೆ ಅದು ಬಲ್ತ್ ಬಿಡುತ್ತೆ ಸರ್ ಬಹಳ. ಹೂ ಬರೋದಕ್ಕಿಂತ ಮುಂಚೆ ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್. ಭೂಮಿಗೆ ಫಲವತ್ತತೆ ಸಿಗ್ಬೇಕಂದ್ರೆ ಹೂ ಬರೋದಕ್ಕಿಂತ ಮುಂಚಿತವಾಗಿ ಅದನ್ನ ಮಲ್ಚಿಂಗ್ ಮಾಡ್ಬೇಕು ಸರ್. ಹೌದು ಸರ್. ಈಗ ಹೊರಗಡೆ ಎಲ್ಲ ಈಗ ಕುರಿ ಗೊಬ್ಬರ ತರ್ತೀವಿ, ಕೋಳಿ ಗೊಬ್ಬರ ತರ್ತೀವಿ, ಕೆರೆ ಮಣ್ಣು ಓಡಿಸ್ತೀವಿ ಅಂದ್ರೆ ಅದಕ್ಕೂ ಸಾಕಷ್ಟು ನಾವು ಹಣ ವ್ಯಯ ಮಾಡಕ್ಕಾಗತ್ತಲ್ವಾ? ಹೌದು ಸರ್. ನಮ್ಮಲ್ಲೇ ಈ ತರ ಪ್ಲಾನ್ಗಳು ಮಾಡ್ಕೋಬೇಕು. ಹೌದು, ನಮ್ಮಲ್ಲೇ ಮಾಡ್ಕೊಂಡ್ರೆ ಬೇಕಾದಷ್ಟು ಅನುಕೂಲ ಆಗುತ್ತೆ ಸರ್. ನಾವು ಮಣ್ಣು ಓಡಿಸೋದೇನು ಅವಶ್ಯಕತೆ ಇಲ್ಲ ಸರ್. ಕೆಲವರು 100 ಲೋಡ್ ಓಡಿಸ್ತೆ, 500 ಲೋಡ್ ಓಡಿಸ್ತೆ ಅಂತ ಇದು ಮಾಡ್ತಾರೆ ಸರ್. ಪುಟ್ಟಿದಾರ ಆಗಿರ ಒಂದು 5-6 ಲೋಡ್ ಬಡಿಸಬಹುದು ಸರ್ ಎಗ್ರಿಗೆ. ಕೆಲವರು ಏನ್ ಮಾಡ್ತಾರೆ, 50 ಲೋಡ್ 100 ಲೋಡ್ ಕಟ್ಟಲೆ ಹೊಡಿತಾರೆ ಸರ್. ನೆಲ ಹಾಳಾಗುತ್ತೆ ಸರ್, ಆಮೇಲೆ ನೀರಿನ ಅಂಶ ಇರ್ಕೊಳ್ಳಲ್ಲ ಸರ್. ಅವಾಗ ಇದೇ ಸರ್, ಸಾವಯವ ಉದ್ದೆ ಮಾಡ್ಕೊಂಡ್ರೆ ಬೇಕಾದಷ್ಟು ಆಗುತ್ತೆ ಸರ್. ಡ್ಯಾಂಚ ಸೆಣಬು ಗ್ಲಿರಿಸಿಡಿಯ ಗರಿಗಳು ಇರ್ತಾವೆ ಸರ್, ಅವನ್ನೆಲ್ಲ ಹಾಕಿದ್ರೆ ಚೆನ್ನಾಗಿ ಅನುಕೂಲ ಆಗುತ್ತೆ ಸರ್. ಈಗ ಹೊರಗಡೆ ಕೆರೆ ಮಣ್ಣು ಅದರಲ್ಲಿ ಎಷ್ಟು ಯಾವ ಪೋಷಕಾಂಶ ಇದೆ ಯಾವ್ದಿಲ್ಲ ಇದನ್ನೆಲ್ಲ ಯಾರು ಏನು ಟೆಸ್ಟ್ ಮಾಡ್ಸಲ್ಲ? ಯಾರೇನು ಟೆಸ್ಟ್ ತಂದು ನಮ್ಮ ಜಮೀನುಗಳಿಗೆ ಕೊಟ್ಟು ತಂದು ಹಾಕ್ತಾರ ಅಷ್ಟೇ ಸರ್. ಅಂದ್ರೆ ನೀವು ಆ ತರ ಯಾವತ್ತು ಹೊಡೆದಿಲ್ಲ ಸರ್? ನಾನು ಮಣ್ಣು ಹೊಡೆಸದೇ ಇಲ್ಲ ಸರ್. ನಾನು ನನಗೆ ಬೇಕಾದಷ್ಟು ಗೊಬ್ಬರ ಆಗುತ್ತೆ ಸರ್. ಮತ್ತೆ ಯಾಕೆ ಸರ್? ಹಲಸಿನ ಗಿಡ ಅದಾವ ಅಂತ ಹೇಳಿದ್ರೆ, ಹಲಸಿನ ಗಿಡ ಎಷ್ಟಾವೆ? 10 ಇದಾವೆ ಸರ್. ಅಂದ್ರೆ ಯಾವ ರೀತಿ ಅದರಲ್ಲಿ ಆದಾಯ ಬರುತ್ತೆ ನಿಮಗೆ ಸರ್? ಒಂದು ಹಣ್ಣು 100 ರೂಪಾಯಿ ಮಾರುತ್ತೀವಿ ಸರ್. ಅಂದ್ರೆ ಸಾವಯವ ಕೃಷಿಯಲ್ಲಿ ಬೆಳೆದಿರಂತವು ಅಂತೇಳಿ 100 ರೂಪಾಯಿ ಆಗುತ್ತಾ? ಏನು ಮಾಮೂಲಿ ಎಲ್ಲ ಒಂದೇ ರೇಟ್ ಇರುತ್ತೆ? ಮಾಮೂಲಿ ಎಲ್ಲ ಇರುತ್ತೆ ಸರ್. ನಮ್ಮಲ್ಲಿ ಆಸೆ ಪಡ್ತಾರೆ ಸರ್, ಹಣ್ಣು ರುಚಿ ಇರುತ್ತೆ ಸರ್. ಆಮೇಲೆ ಕೊಯ್ದ ಮಾರಿದ್ರೆ ಬಹಳ ಅನುಕೂಲ ಆಗುತ್ತೆ ಸರ್. ಅಂದ್ರೆ ಆ ತರ ಮಾಡಕ್ ಆಗಲ್ಲ ನಿಮ್ ಕೈಲಿ? ಎಲ್ಲ ಮಾಡ್ತೀವಿ ಸರ್. ಮಾಡ್ತೀರಾ? 50 ರೂಪಾಯಿ ಪ್ಯಾಕೆಟ್ ಮಾರ್ತೀವಿ ಸರ್. ಎಲ್ಲಿ ಅದನ್ನೆಲ್ಲ ಮಾರಾಟ ಮಾಡೋದು? ಇಲ್ಲಿ ಜೇಸರ್ ಎಕ್ಸ್ಟೆನ್ಷನ್ ಸಂತೆಯಲ್ಲಿ ಮಾಡ್ತೀವಿ ಸರ್. ಹಣ್ಣು ಕೊಯ್ದನು ಮಾರಾಟ ಮಾಡಿದ್ರು ಅಲ್ಲಿ ಹೋಗ್ತಾವ? ಹೌದು ಸರ್, ಎಲ್ಲ ಕಾಯ್ತಿರ್ತಾರೆ ಸರ್. ಇಲ್ಲಿ ಎಲ್ಲ ಅಫಿಷಿಯಲ್ ಇರೋದ್ರಿಂದ ಅಣ್ಣ ನಮಗೆ ಕೊಯ್ದು ತಂದು ಕೊಡ್ರಿ, ನಾವು ಇದ್ ಮಾಡ್ತೀವಿ ಅಂತಂದು ಹಣ್ಣು ಮಾಡಕ್ಕೆ ಕೆಮಿಕಲ್ ಮಾಡ್ತಾರೆ ಸರ್. ಹಲಸಿಗೂ ಮಾಡ್ತಾರೆ, ಹಲಸಿಗೂ ಮಾಡ್ತಾರೆ ಸರ್, ಹಣ್ಣು ಎಲ್ಲ ಹಣ್ಣುಗಳಿಗೂ ಮಾಡ್ತಾರೆ ಸರ್. ಒಟ್ಟಾರೆ ನಿಮ್ಮಲ್ಲಿ ಒಳ್ಳೆ ಹಣ್ಣು ಸಿಗುತ್ತಂಗಾದ್ರೆ, ಒಳ್ಳೆ ಹಣ್ಣು ಸಿಗೋದ್ರಿಂದ ಬಹಳ ಖುಷಿ ಪಟ್ಟು ಇದು ಮಾಡ್ತಾರೆ ಸರ್, ಫೋನ್ ಮಾಡ್ತಾರೆ ನಮಗೆ ಇಷ್ಟಿಷ್ಟು ಬೇಕು ಅಂತಂದು. ಈಗ ಒಂದು ಹಣ್ಣು ನೇರವಾಗಿ ಮಾರಾಟ ಮಾಡಿದ್ರೆ 100 ರೂಪಾಯಿ ಆಗುತ್ತೆ, 100 ರೂಪಾಯಿ ಆಗುತ್ತೆ. ಕೊಯ್ದು ಹಣ್ಣು ತೆಗೆದು ಮಾರಾಟ ಮಾಡಿದ್ರೆ ಎಷ್ಟಾಗ 250 ರೂಪಾಯಿ ಆಗುತ್ತೆ ಸರ್. ಒಳ್ಳೆ ಲಾಭ ಆಯ್ತಲ್ಲ? ಹೌದು ಸರ್. ಅಂದ್ರೆ ಒಂದು ವಾರ ಒಂದು ಸಂತೆಯಲ್ಲಿ ನೀವು ಒಂದು ದಿನ ಎಷ್ಟು ಆ ತರ ಹಣ್ಣು ಮಾರಾಟ ಮಾಡ್ತೀರಾ ಸರ್? ಒಂದು 700-800 ರೂಪಾಯಿ ಮಾಡಬಹುದು ಸರ್ ಕೊಯ್ದು ಮಾರಿದ್ರೆ. ಬರೀ ಹಲಸಿನ ಹಣ್ಣಿನ? ಹಲಸಿನ ಹಣ್ಣಿಂದು ಸರ್. ಬೇರೆ ಬೇರೆ ಮತ್ತೆ ತರಕಾರಿ ಬೇರೆ ತೆಂಗಿನಕಾಯಿ ಮಾರ್ತೀವಿ ಸರ್, ಒಂದು 40 ಹೋಗುತ್ತೆ ಸರ್, ಅದೊಂದು 800 ರೂಪಾಯಿ ಆಗುತ್ತೆ ಸರ್. ಈ ತರಕಾರಿಗಳು ಅಂದ್ರೆ ಒಂದು 10 ಕೆಜಿ ಸರ್, 400 ರೂಪಾಯಿ ಅಂದ್ರೆ ಅದೊಂದು 1,000 ಚಿಲ್ಲರ ಆಗುತ್ತೆ ಸರ್. ಈಗ ತರಕಾರಿ ಅಂತಂದ್ರೆ ಸಾಮಾನ್ಯವಾಗಿ ಬದನೆಗೆ ಬಾಳ ಹುಳು ಇರುತ್ತಪ್ಪ ಅಲ್ವಾ? ಸಾವಯವದಲ್ಲಿ ಬೆಳೆಯೋದು ಬಹಳ ಕಷ್ಟ ಅಲ್ವಾ? ಅದು ಕಷ್ಟ ಆದ್ರೂ ನಾವು ಅದೇ ಸ್ಪ್ರೇ ಮಾಡ್ತೀವಿ ಸರ್, ಇದು ಗೋಕೃಪ ಅಮೃತ ಎಲ್ಲ ಕುಡೋದ್ರಿಂದ ಅಷ್ಟೇನು ಇದಾಗಲ್ಲ ಸರ್, ಆಮೇಲೆ ಟೇಸ್ಟ್ ಚೇಂಜ್ ಆಗುತ್ತೆ ಸರ್ ಅದು. ಹೌದು. ಈಗ ಸಾವಯವದಲ್ಲಿ ಬೆಳೆದಿರತಕ್ಕಂಥವು ಯಾವುದೇ ಆಗಿರಲಿ, ಈಗ ತರಕಾರಿ ಸೊಪ್ಪು ಯಾವುದೇ ಆಗಿರಲಿ, ಅಂದ್ರೆ ಗುಣಮಟ್ಟದಲ್ಲೂ ಸಾಕಷ್ಟು ಬದಲಾವಣೆ ಕಾಣ್ತೀವಿ, ರುಚಿಯಲ್ಲೂ ಸಾಕಷ್ಟು ಬದಲಾವಣೆ ಕಾಣ್ತೀವಿ. ಅದನ್ನೆಲ್ಲ ನಾವು ದಿನನಿತ್ಯ ಬಳಸಿರೋರಿಗೆ ಗೊತ್ತಾಗುತ್ತೆ, ಬಳಸಿರೋರಿಗೆ ಗೊತ್ತಾಗುತ್ತೆ ಸರ್, ಅವ್ರು ಅದು ಹಂಗಾಗಿ ಬಹಳ ಬೇಡಿಕೆ ಇದೆ. ಈಗ ತೆಂಗು ಅಂತಂದ್ರೆ ಕಾಯಿ ಮಾರಾಟ ಮಾಡ್ತೀರಾ ನೀವು? ಹೌದು ಸರ್. ಏನು ಹಸಿಕಾಯಿಯ ಒಣಕಾಯ? ಒಣಕಾಯಿ ಸರ್. ಆಮೇಲೆ ಕೊಬ್ಬರಿ ಮಾರ್ತೀವಿ ಸರ್, 150 ರೂಪಾಯಿ ಕೆಜಿ ಒಂದು ಕೊಡ್ತೀವಿ ಸರ್. ಈಗ ಎಣ್ಣೆ ಎಲ್ಲ ತೆಗೆದು ಮಾರಾಟ ಮಾಡಬಹುದಲ್ಲ ನೀವು? ಎಣ್ಣೆ ತಗೊಂಡಕ್ಕೆ ನಮ್ಮಲ್ಲಿ ಮಿಷಿನ್ ಇಲ್ಲ ಸರ್ ನಮ್ಮಲ್ಲಿ. ಸಾಕಷ್ಟು ಕೃಷಿ ಇಲಾಖೆಯಿಂದ ನಿಮಗೆ ಯಂತ್ರ ತಗೊಳ್ಳೋಕೆಲ್ಲ ಅವಕಾಶ ಇದೆಯಪ್ಪ? ಇದೆ ಸರ್, ಅದ್ರ ನನಗೆ ಅದೇ ಒಬ್ಬನಿಗೆ ದಿನ ಮಾಡಕ್ ಖುಷಿ ಆಗುತ್ತೆ ಸರ್, ಅದಕ್ಕೆ ಇನ್ನೊಬ್ರು ಬೇಕು ಸರ್, ಅದಕ್ಕೆ ಹಂಗಾಗಿ ಸಮಸ್ಯೆ ಆಗುತ್ತೆ. ಮನೆಗೆ ಮಕ್ಕಳು ಇಲ್ಲ? ಮಕ್ಕಳೆಲ್ಲ ಇಲ್ಲ, ಮದುವೆ ಮಾಡಿದ್ವಿ ಸರ್, ಎರಡು ಹೆಣ್ಮಕ್ಳಿದ್ರು, ಒಬ್ಬ ಮಗ ಮೆಕ್ಯಾನಿಕಲ್ ಓದಿದಾನೆ ಸರ್, ಹೊರಗಡೆ ಇದ್ದಾರೆ, ಹೊರಗಡೆ ಇದ್ದಾನೆ ಸರ್. ಒಟ್ಟಾರೆ ಸಾವಯವ ಕೃಷಿಯಲ್ಲಿ ಸಾಕಷ್ಟು ಉತ್ತಮವಾದ ಒಂದು ಬೆಳೆಗಳನ್ನ ಬೆಳೀತಾ ಇದ್ರಾ? ಹೌದು ಸರ್. ಈಗ ಏಲಕ್ಕಿ ಅಂತಂದ್ರೆ ಅಡಿಕೆಯಲ್ಲಿ ಹಾಕಿದ್ರಾ? ಅಡಿಕೆ ಸಾಲಿನಲ್ಲಿ ಹಾಕಿದ್ವಿ ಸರ್. ಎಷ್ಟು ಹಾಕಿದ್ರೆ? ಒಂದು 5 ಗಿಡ ಹಾಕಿದೀನಿ ಸರ್ ಇವಾಗ. ಯಾಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಬಹುದು? ಇಲ್ಲ ಹಾಕ್ಬೇಕು ಸರ್, ಇವಾಗ ಅದೇ ಸ್ಟಾರ್ಟಿಂಗ್ ಸ್ಪೂನ್ ನೋಡೋಣ ಹೇಗೆ ಬರುತ್ತೆ ಅಂತ ಇದು ಮಾಡಿದೀನಿ ಸರ್. ಈಗ ಜಾಕಾಯಿ ಒಂದು 5 ಗಿಡ ಹಾಕಿದೀನಿ ಸರ್, ಚಕ್ಕೆ ಒಂದು 5 ಗಿಡ ಹಾಕಿದೀನಿ, ಲವಂಗ ಒಂದು 5 ಗಿಡ ಹಾಕಿದೀನಿ ಸರ್. ಅಂದ್ರೆ ಸಂಬಾರ ಪದಾರ್ಥಗಳನ್ನೆಲ್ಲ ಬೆಳೀತಾ ಇದ್ದೀನಿ ಸರ್. ಆಮೇಲೆ ಆರ್ಕಾಸಾನ ಅಂತ ಸೀತಾಫಲ ಒಂದು 10 ಹಾಕಿದೀನಿ ಸರ್, ಒಂದ್ 10 ಪ್ಯಾರಲ ಹಾಕಿದೀನಿ ಸರ್. ಈಗ ಅದೇ ಆಲ್ಟರ್ನೇಟ್ ಮಾಡ್ತಾ ಇದ್ದೀನಿ ಸರ್. ಈಗ ಸೀತಾಫಲ ಹಣ್ಣು, ಪ್ಯಾರಲ ಹಣ್ಣು ಇವನ್ನೆಲ್ಲ ಮಾರಾಟ ಮಾಡ್ತೀರಾ? ಹೌದು ಸರ್. ಒಟ್ಟಾರೆ ನಿಮ್ಮ ಅಡಿಕೆ ತೋಟದಲ್ಲಿ ಈಗ ಅಡಿಕೆ, ತೆಂಗು, ಪ್ರತಿಯೊಂದು ಹಣ್ಣಿಂದ ನಿಮ್ಗೆ ಎಷ್ಟು ಆದಾಯ ಬರುತ್ತೆ ವರ್ಷದಲ್ಲಿ? ಸರ್ ಇಷ್ಟೊಂದು ಲೆಕ್ಕ ಇಟ್ಟಿಲ್ಲ ಸರ್ ನಾನು, ಹಂಗೇನೆ ಮೇಂಟೈನ್ ಮಾಡ್ತಾ ಇದ್ದೀನಿ. ವಾರ ಸಂತೆ ಮಾಡ್ತೀರಿ, ಬರುತ್ತೆ ಹಣ, ಅದನ್ನ ವಾರ ನಮ್ಮ ಮನೆ ಖರ್ಚಿಗೆ ಹೋಗ್ಬಿಡುತ್ತೆ ಅಂದ್ರೆ ಲೆಕ್ಕ ನಾವು ಇಡಕ್ಕಾಗಲ್ಲ. ಇಡಕ್ಕಾಗಿಲ್ಲ ಸರ್, ಲೆಕ್ಕ ಇಟ್ಟಿಲ್ಲ. ಈಗ ಸಂಬಾರ ಪದಾರ್ಥಗಳು ಈ ನಮ್ಮ ಒಂದು ಪ್ರದೇಶದಲ್ಲಿ ಬೆಳೆಯಕ್ಕಾಗಲ್ಲ ಅಂತಾರೆ, ಅಂದ್ರೆ ಯಶಸ್ವಿ ಬೆಳೀತಾ ಇದ್ರ ನೀವು? ಬರುತ್ತೆ ಸರ್, ನಾವು ಅದೇ ಅದಕ್ಕೆ ಇದ್ ಮಾಡ್ಕೊಂಡು ಮಾಡ್ಬೇಕು ಸರ್. ಅದನ್ನ ಅಂದ್ರೆ ಶ್ರದ್ಧೆ ಕೊಟ್ಟು ಮಾಡ್ಬೇಕು, ಶ್ರದ್ಧೆ ಕೊಟ್ಟು ಮಾಡ್ಬೇಕು ಸರ್. ಅದಕ್ಕೆ ಸ್ವಲ್ಪ ಗೊಬ್ಬರ ಗಿಬ್ಬರ ಕೊಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸರ್. ಈಗ ಅಡಿಕೆ ಇದೆಯಪ್ಪ, ಅಡಿಕೆ ಒಳಗಡೆ ಕಾಳುಮೆಣಸು ಬೆಳಿಬೋದಲ್ಲ? ಕಾಳುಮೆಣಸು ಇದೆ ಸರ್, ಕಾಳುಮೆಣಸು ಹಾಕಿದೀನಿ. ಎಷ್ಟು ಹಾಕಿದ್ರೆ ಕಾಳುಮೆಣಸು? 100 ಗಿಡ ಹಾಕಿದೀನಿ ಸರ್, ಒಂದು ಗಿಡಕ್ಕೆ 2 ಕೆಜಿ ಬರುತ್ತೆ ಸರ್ ಒಂದು ಗಿಡಕ್ಕೆ. ಈಗ ಒಂದೊಂದು ಸಿಂಧೂರ ಅಂತ ಒಂದು ಹೊಸ ತಳಿ ಬಂದಿದೆ ಸರ್, ಅದು 8 ಕೆಜಿ ಬರುತ್ತೆ ಅಂತ ಈಗ ಈಗ ಆರ್ಡರ್ ಕೊಟ್ಟಿದ್ದೀನಿ ಸರ್ 100 ಸಸಿಗೆ. ಈಗ ಹಾಕ್ಬೇಕು ಸರ್ ಅದನ್ನ. ಎಲ್ಲಿ ತಂದ್ರೆ ನೀವು ಕಾಳು ಮೆಣಸಿನ ಸಸಿಗಳನ್ನ? ಇಲ್ಲಿ ಮುಂಚೆ ಚಿಕ್ಕಮಗಳೂರಲ್ಲಿ ತಂದಿದ್ದೆ ಸರ್, ಆಂದಿ ಹತ್ರ. ಈಗ ಸಿರಿಸಿಯಲ್ಲಿ ಇದು ಮಾಡಿದ್ದೀವಿ ಸರ್, ಆರ್ಡರ್ ಕೊಟ್ಟಿದ್ದೀವಿ, ನಮ್ಮ ಸ್ನೇಹಿತರು ಹೇಳಿದ್ದೀನಿ ಅವ್ರ ತಂದು ಕೊಡ್ತಾರೆ ಸರ್. ಈಗ ಅರಣ್ಯ ಸಸಿಗಳು ಬೆಳಿಬೇಕಂತ ಆ ನಿಟ್ಟಿನಲ್ಲಿ ನೀವು ಮನಸ್ಸು ಮಾಡಲಿಲ್ಲ? ತ್ಯಾಗ ಬೆಳಿಬೇಕು, ಈಗೆಲ್ಲ ಬಹಳಷ್ಟು ರೇಟ್ ಇದೆ ಮರ. ಹೌದಾ? ತ್ಯಾಗ ಹಾಕಿದ್ದೆ ಸರ್, ಎಬ್ಬೆವು ಎಲ್ಲ ಹಾಕಿದ್ದೆ ಸರ್, ಎಬ್ಬೆವೆಲ್ಲ ಖರ್ಚು ಬಹಳ ಬರುತ್ತೆ ಸರ್ ಅದು. ಆಮೇಲೆ ನೀರನ್ನ ಬಹಳ ಇರುತ್ತೆ ಸರ್. ಏನ್ ಖರ್ಚು ಬರುತ್ತೆ ಎಬ್ಬೆ ಬೆಳೆಯಕ್ಕೆ? ಎಬ್ಬೆವ್ ನೀರಿನ ಅಂಶ ಬಹಳ ಎಳೆಯುತ್ತೆ ಸರ್. ಆಮೇಲೆ ಕೊಟ್ಟಮೇಲೆ ಅದ ಮೇಲೆ ಅರೆಗಳೆಲ್ಲ ಕಡಿಯಕ್ಕೆ ಅವೆಲ್ಲ ಅಷ್ಟೇ ಖರ್ಚು ಬರುತ್ತೆ ಸರ್. ಈಗ ಮರ ಎಲ್ಲ ಸಾವಿರಬೇಕು, ಸಾವಿರಬೇಕು ಸರ್, ಅದೆಲ್ಲ ಬಹಳ ಖರ್ಚು ಬರುತ್ತೆ ಸರ್. ಇದೇ ಮಾಗನಿ ಅಂತವೆಲ್ಲ ಹಾಕಿ ಮಾಡಬಹುದು ಸರ್, ಅದೇ ಕಳ್ಳರ ಕಾಟ ಜಾಸ್ತಿ ಸರ್, ಗಂಧದ ಗಿಡ ಅವನ್ನೆಲ್ಲ ಮಾಡಕ್ಕೆ ಹಂಗಾಗಿ ಸಮಸ್ಯೆ ಆಗಿದೆ ಸರ್. ಈಗ ಮತ್ತೆ ಹಸುಗಳನ್ನೆಲ್ಲ ಸಾಕಾಣಿಕೆ ಮಾಡಿದಿರಲ್ಲ, ದೇಶೀಯ ತಳಿ ಹಸುಗಳನ್ನ, ಮತ್ತೆ ಹಸಿಮೇಗಳನ್ನ ಬೆಳ್ಕೊಳ್ಳಲ್ವಾ ನೀವು? ಸಪ್ಪೆ ಹಾಕ್ತೀವಿ ಸರ್. ಏನ್ ಸಪ್ಪೆ ಹಾಕ್ತೀರಾ ನೀವು? ಅದೇ ನೇಪಿಯರ್ ಇದೆ ಸರ್, ನೇಪಿಯರ್ ಬೆಳೆ. ಆಮೇಲೆ ಇದರಲ್ಲಿ ಬೀಜ ಸಿಗುತ್ತೆ ಸರ್, ಇದು ಆಸ್ಪತ್ರೆಯಲ್ಲಿ ವೆಟನರಿಯಲ್ಲಿ ಕೊಡ್ತಾರೆ, ಮೆಕ್ಕೆಜೋಳ ಬೀಜಗಳು ಕೊಡ್ತಾರೆ ಸರ್, ಅದನ್ನು ಸ್ವಲ್ಪ ಸೈಡ್ಗೆ ಹಾಕೊಂಡು ಇದು ಮಾಡ್ತೀವಿ ಸರ್, ಮೇಂಟೈನ್ ಮಾಡ್ತೀವಿ. ಈಗ ವರ್ಷದ ಎಲ್ಲ ಕಾಲದಲ್ಲೂ ನಿಮಗೆ ಹಸಿಮೇವು ಸಿಗುತ್ತೆ ಹಸುಗಳಿಗೆ? ಎಲ್ಲ ಕಾಲದಲ್ಲೂ ಸಿಗಲ್ಲ ಸರ್, ಒಂದ್ 2 ತಿಂಗಳು ಕಮ್ಮಿ ಆಗುತ್ತೆ ಸರ್, ಒಣವಲ್ಲೂ ಇರುತ್ತೆ ಸರ್, ಒಣವಲ್ಲೂ ಇದು ಮಾಡ್ತೀವಿ ಸರ್. ಈಗ ಹಸಿ ಮೇವು ಕೊಟ್ಟಾಗ ಯಾವ ರೀತಿ ನಿಮಗೆ ಹಾಲಿನ ಉತ್ಪಾದನೆ ಆಗುತ್ತೆ, ಒಣಮೇವು ಕೊಟ್ಟಾಗ ಯಾವ ರೀತಿ ಅಲ್ಲಿ ಬದಲಾವಣೆ ಆಗುತ್ತೆ? ಇಲ್ಲ, ಎರಡು ಮಿಕ್ಸ್ ಕೊಡ್ಬೇಕು ಸರ್, ಎರಡು ಮಿಕ್ಸ್ ಕೊಟ್ಟರೆ ಒಂದ್ ಲೆವೆಲ್ ಬರುತ್ತೆ ಸರ್. ಬರೇ ಹಸಿ ಮೇವು ಅಂದ್ರೆ ಸ್ವಲ್ಪ ಹಾಲು ಕಮ್ಮಿ ಆಗುತ್ತೆ ಸರ್, ಕೆಲವು ಟೈಮ್ ಜಾಸ್ತಿ ಆಗುತ್ತೆ. ಈಗ ಹಿಂಡಿ ಬೂಸ ಇಂಥವ್ನೇನು ಕೊಡಲ್ಲ ನೀವು? ಹಿಂಡಿ ಬೂಸ ಏನು ಕೊಟ್ಟಿಲ್ಲ ಸರ್ ನಾನು. ಈಗ ನಾಟಿ ಹಸಂದ್ಮೇಲೆ ಅವನ್ನೆಲ್ಲ ಕೊಟ್ಟರೆ ಅದು ಹಾಲು ಶ್ರೇಷ್ಠ ಅಲ್ಲ ಅಲ್ವಾ? ಅಲ್ಲ. ಹೌದು ಸರ್. ಈಗ ಹಾಲು ಮಾರಾಟನೂ ಮಾಡ್ತೀರಾ ನೀವು? ಇಲ್ಲ ಸರ್, ಬೆಣ್ಣೆ ಮಾರಾಟ ಮಾಡ್ತೀನಿ ಸರ್. ಈಗ ನಾಟಿ ಹಸಿನ ಬೆಣ್ಣೆ ಅಂತಂದ್ರೆ ಸಾಕಷ್ಟು ಡಿಮ್ಯಾಂಡ್ ಇದೆಯಪ್ಪ. ಈಗ ದೇಶೀಯ ತಳಿ ಅದರಲ್ಲಿ ಐನೂರು ರೂಪಾಯಿ ಕೆಜಿ ಹಿಂಗಿದೆ ಅಂದ್ರೆ ಅದ್ರ ನಾಲ್ಕು ಪಟ್ಟು ನಿಮಗೆ ಹಣ ಕೊಟ್ಟು ತಗೊಳ್ತಾರಲ್ಲ ಅಂದ್ರೆ ಸಾಕಷ್ಟು ಇದಕ್ಕೆ ಉತ್ತಮವಾದ ಒಂದು ಬೆಲೆ ಸಿಗುತ್ತಲ್ವ? ಬೆಲೆ ಸಿಗುತ್ತೆ ಸರ್, ಚೆನ್ನಾಗಿರುತ್ತೆ ಸರ್. ಅದು ಈಗ ಎಮ್ಮೆ ಬೆಣ್ಣೆಯಿಂದ ಕಾಸಿರತಕ್ಕಂಥ ತುಪ್ಪಕ್ಕೂ ಈಗ ದೇಶೀಯ ತಳಿ ಹಸುವಿನಿಂದ ಬಂದಿರತಕ್ಕಂತ ಬೆಣ್ಣೆಯ ತುಪ್ಪಕ್ಕೂ ಅಲ್ಲಿ ಏನು ಚೆನ್ನಾಗಿರುತ್ತೆ ಅಂದ್ರೆ ಅಲ್ಲಿ ಏನ್ ಕಂಡಿದ್ರೆ ಅಲ್ಲಿ ಬದಲಾವಣೆ ಸರ್? ಇದು ಆರೋಗ್ಯ ದೃಷ್ಟಿಯಿಂದ ನಾಟಿ ಹಾಕಲು ಬಹಳ ಚೆನ್ನಾಗಿರುತ್ತೆ ಸರ್. ಆಮೇಲೆ ಈ ನೆಗಡೆ ಕೆಮ್ಮು ಇದಕ್ಕೆಲ್ಲ ಮೂಗಿಗೆ ಡ್ರಾಪ್ ಬಿಟ್ಕೊಂಡ್ರೆ ಇದಾಗುತ್ತೆ ಸರ್. ಅದು ಕೆಲವೆಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳಿಗೆಲ್ಲ ಬಳಸ್ತಾರಲ್ಲ. ಹೌದು ಸರ್, ತುಪ್ಪ ಬೇಕೇ ಬೇಕು ಸರ್. ಇದು ಹೌದು ಅಂದ್ರೆ ನೀವು ಮಾರಾಟದೇನು ತೊಂದರೆ ಇಲ್ಲ? ನಿಮ್ಗೆ ಮಾರಾಟದೇನು ತೊಂದರೆ ಇಲ್ಲ ಸರ್. ಒಟ್ಟಾರೆ ಪ್ರಕಾಶ್ ಅವರೇ, ನೀವೆಲ್ಲ ಸಾವಯವ ಕೃಷಿ ಮಾಡ್ತಾ ಇದ್ರೆ, ಅದರೊಳಗಡೆ ಸಾಕಷ್ಟು ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇದ್ರ, ಜೊತೆಗೆ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ರ, ಏನನ್ಸುತ್ತೆ ಈ ಕೃಷಿ ಬದುಕು ನಿಮಗೆ? ಸರ್ ಸಮಾಧಾನ ಇದೆ ಸರ್ ನಮಗೆ. ಸಮಾಧಾನ ಹೆಂಗ್ ಸಿಕ್ತು ನಿಮಗೆ ಇಲ್ಲಿ ಸರ್? ಒಳ್ಳೆ ರುಚಿ ಕೊಡುತ್ತೆ ತರಕಾರಿಗಳಲ್ಲಿ, ಹಂಗಾಗಿ ನಮಗೆ ಮಾರಾಟಕ್ಕೂ ಮಾಡ್ತೀವಿ, ಅವರು ನಮಗೆ ರೈತರಿಂದ ಅನುಕೂಲ ಇದೆ ಸರ್. ಅವರು ಖುಷಿ ಪಡ್ತಾರೆ, ಚೆನ್ನಾಗಿದೆ ಹಣ, ನಮಗೆ ಇದು ಮಾಡಿಕೊಡ್ರಿ ಅಂತ. ಹಂಗಾಗಿ ನಮಗೆ ಒಂಥರ ಸಮಾಧಾನ ಇದೆ ಸರ್. ಅಂದ್ರೆ ನಿಮಗೆ ಒಳ್ಳೆ ಮಾರ್ಕೆಟ್ ಸಿಗಬೇಕು ಅಂತ ಹೇಳಿ? ಹೌದು ಸರ್, ಮಾರ್ಕೆಟ್ ಇನ್ನು ಸಿಗಬೇಕು ಸರ್. ಚಿತ್ರದುರ್ಗದಲ್ಲಿ ಅಷ್ಟೇ ನೀವು ಮಾರಾಟ ಮಾಡಿ? ಚಿತ್ರದುರ್ಗ ಅಷ್ಟೇ ಸರ್, ಇನ್ನೊಂದೆರಡು ಮಾಡೋಣ ಅಂತ ಇದೆ ಸರ್. ದಾವಣಗೆರೆಯಲ್ಲಿ ನಡೆಯುತ್ತೆ? ಇಲ್ಲ, ನಮಗೆ ದೂರ ಆಗುತ್ತೆ ಸರ್, ನಮಗೆ ಇದೇ ಹತ್ರ ಚಿತ್ರದುರ್ಗ. ಈಗ ಚಳ್ಳಕೆರೆಯಲ್ಲಿ ಒಂದು ಮಾಡಿದ್ದಾರೆ ಸರ್, ಜಗಳೂರಿಂದ ಆ ಕಡೆ ದಾವಣಗೆರೆ ಜಿಲ್ಲೆಯವರು ಅವ್ರು ಮಾಡಿದ್ದಾರೆ ಸರ್, ಹಿರಿಯೂರಿನಲ್ಲಿ ಮಾಡಿದ್ದಾರೆ ಸರ್. ನಮಗೆ ದೂರ ಆಗುತ್ತೆ ಸರ್, ಚಿತ್ರದುರ್ಗ ಇನ್ನೊಂದೆರಡು ಮಾಡೋಣ ಅಂತ, ಜೋಗಿಮಟ್ಟೆ ಒಂದು, ದಾವಣಗೆರೆ ಒಂದು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಸರ್. ಈಗ ನೀವು ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡು ಸಾಕಷ್ಟು ಬೆಳೆಗಳನ್ನ ಬೆಳೀತಾ ಇದ್ರಲ್ಲ, ನಿಮ್ಮನ್ನ ನೋಡಿ ಅಕ್ಕಪಕ್ಕದ ರೈತರು, ನೋಡಪ್ಪ ಪ್ರಕಾಶ್ ಅವರು ಹಿಂಗೆ ಈ ತರ ಸಾವಯವ ಕೃಷಿ ಮಾಡಿ ಇಷ್ಟೆಲ್ಲ ಬೆಳೆಗಳನ್ನ ಬೆಳೀತಾರೆ, ನಾವು ಸುಮ್ಮನೆ ಸಾಕಷ್ಟು ಹಣ ಕೊಟ್ಟು ರಾಸಾಯನಿಕ ಗೊಬ್ಬರ ತಂದು ಬೆಳೆದಕ್ಕಿಂತ ಆ ತರ ನಾವು ಮಾಡಬಾರದು ಅಂತ ಹೇಳಿ ಯಾರಾದರೂ ರೈತರು ಮುಂದೆ ಬಂದಾರ? ಇಲ್ಲ, ಒಬ್ರು ಬಂದಿದ್ದಾರೆ ಅಷ್ಟೇ ಸರ್. ನಿಮ್ಮೂರ್ನಲ್ಲಿ? ನಮ್ಮೂರ್ನಲ್ಲಿ ಒಬ್ರು ಬಂದಿದ್ದಾರೆ ಸರ್, ಅಗ್ರಿಕಲ್ಚರ್ ಇದರಲ್ಲಿ ಓದಿದ್ದಾರೆ ಸರ್ ಅವರು. ಅವ್ನು ಮಾಡ್ತಿದ್ದಾರೆ ಸರ್. ಈಗ ಹಿಂದೆ ನಿಮಗೆ ಕೃಷಿ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿದ್ರೆ, ಅಂದ್ರೆ ಯಾವ ಒಂದು ಕೃಷಿಯ ಸಾಧನೆ ನೋಡಿ ನಿಮಗೆ ಕೃಷಿ ಪ್ರಶಸ್ತಿ ಸಿಕ್ತು? ಅದೇ ನಾನು ಸಾವಯವ ಇದು ಮಾಡ್ತಿದ್ದೆ ಸರ್, ಜೆಟ್ ಪಿ ಎನ್ ಎಫ್ ಅಂತ ಒಂದು ಇದು ಬಂದಿತ್ತು ಸರ್, ಸಾವಯವ ಕೃಷಿ ಕೃಪಾ ಅಂತ ದಾವಣಗೆರೆ ಅವರು ಬಂದಿದ್ರು ಸರ್. ಅವರು ಸಹಕಾರದಿಂದ ಸ್ವಲ್ಪ ನಮಗೆಲ್ಲ ಇದು ಮಾಡಿದ್ರು ಸರ್. ಆಮೇಲೆ ಬಬ್ಬೂರ್ನಲ್ಲಿ ವಂಕರಪ್ಪ ಅಂತ ಇದ್ದಾರೆ ಸರ್, ಸರ್ ಅವರು ಸ್ವಲ್ಪ ನಮಗೆ ಬಂದು ಎಲ್ಲ ಮಾಹಿತಿ ಕೊಟ್ಟರು ಸರ್, ಟ್ರೈಕೋಡರ್ಮ ಜಿಪ್ಸಮ್ ಅವೆಲ್ಲ ಯಾವ ತರ ಇದು ಮಾಡಬೇಕು ಏನೋ ಅಂತಂದು, ಹಂಗಾಗಿ ಸ್ವಲ್ಪ ನಮಗೆ ಅನುಕೂಲ ಆಯ್ತು ಸರ್. ಒಟ್ಟಾರೆ ನಿಮ್ಮ ಜೀವನ, ಕೃಷಿ ಜೀವನ ನೆಮ್ಮದಿಯಿಂದ ಕೂಡಿದೆ ನಂಗಾಯ್ತು, ಸಮಾಧಾನವಾಗಿದ್ದೀವಿ ಸರ್. ಒಳ್ಳೇದು ಪ್ರಕಾಶ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಸಾವಯವ ಕೃಷಿ ಪದ್ಧತಿಯಲ್ಲಿ ಸಾಕಷ್ಟು ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಾವಯವ ಕೃಷಿಯಲ್ಲಿನ ಅನುಭವಗಳು ಕುರಿತು ಚಿತ್ರದುರ್ಗ ತಾಲೂಕು ಸಿದ್ದಾಪುರ ಗ್ರಾಮದ ಕೃಷಿಕ ಎಸ್ಎಂ ಪ್ರಕಾಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ರೈತ ಬಾಂಧವರೇ, ಸ್ವತಂತ್ರ ಭಾರತ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನದ ಅಂಗವಾಗಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕ್ಷೇಮಾಭಿವೃದ್ಧಿ ಮಂತ್ರಾಲಯವು ರೈತರಿಂದ ವಿಡಿಯೋ ಸ್ಪರ್ಧೆಗೆ ಆಹ್ವಾನ ನೀಡಿದೆ. ರೈತರ ಆದಾಯದಲ್ಲಿ ಆದ ವೃದ್ಧಿ, ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಕೆ, ಇದರಿಂದಾದ ಲಾಭ ಮತ್ತು ಕೃಷಿ ಮಂತ್ರಾಲಯದ ಯೋಜನೆಗಳಿಂದ ಪಡೆದ ಲಾಭಗಳ ಕುರಿತಾಗಿ ಈ ಮೂರು ವಿಭಾಗಗಳಲ್ಲಿ ವಿಡಿಯೋ ಮಾಡಿ ಕಳುಹಿಸಿ. ಕ್ರಮವಾಗಿ 11,000 ರೂಪಾಯಿಗಳು, 5,000 ರೂಪಾಯಿಗಳು ಹಾಗೂ 3,000 ರೂಪಾಯಿಗಳ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ ಪಡೆಯಬಹುದಾಗಿದೆ. ರೈತರು ತಮ್ಮ ಯಶೋಗಾಥೆಯ ವಿಡಿಯೋಗಳನ್ನ ಜುಲೈ 8ನೇ ತಾರೀಕಿನ ಒಳಗಾಗಿ ಅಪ್ಲೋಡ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡುವ ವೆಬ್ಸೈಟ್ https://innovativeindia.mygov.in/. ಇನ್ನು ಮುಂದೆ ಕೇಳಿ. ಕಾರ್ಯಕ್ರಮ ವೇಗಿಲ ಮಿಡಿತ. ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಪರಶುರಾಮ್ ಚಂದ್ರವಂಶಿ, ಸಹ ಪ್ರಾಧ್ಯಾಪಕ, ಮಣ್ಣು ವಿಜ್ಞಾನ ವಿಭಾಗ, ತೋಟಗಾರಿಕಾ ಮಹಾವಿದ್ಯಾಲಯ, ಬಬ್ಬೂರ್ ಫಾರ್ಮ್, ಹಿರಿಯೂರು. ರೈತ ಬಾಂಧವರೇ, ಇಂದು ನಾವು ಬೆಳೆಗಳ ಪೋಷಣೆಯಲ್ಲಿ ಲಘು ಪೋಷಕಾಂಶಗಳ ಮಹತ್ವ ಏನು ಅನ್ನೋದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಯಾವುದೇ ಒಂದು ಸಮೃದ್ಧವಾಗಿರತಕ್ಕಂಥ ಬೆಳೆಯವನ್ನು ನಾವು ಬೆಳಿಬೇಕು ಅಂತಂದರೆ, ಹಾಗೂ ಆ ಬೆಳೆಯ ಇಳುವರಿಯ ಒಂದು ಮಟ್ಟವನ್ನು ಹೆಚ್ಚಿಸಬೇಕು ಅಂತಂದರೆ, ಸಮರ್ಪಕವಾದಂತಹ ಪೋಷಕಾಂಶಗಳನ್ನು ಒದಗಿಸುವುದು ಬಹಳಷ್ಟು ಪ್ರಮುಖವಾಗಿರ್ತದೆ. ಒಂದು ಬೆಳೆ ತನ್ನ ಜೀವಿತಾವಧಿಯಲ್ಲಿ ನಾವು ಒಂದು ಬೀಜವನ್ನು ನೆಟ್ಟಾದ ಮೇಲೆ ಕೊಯ್ಲಿನವರೆಗೂ ಸುಮಾರು 17 ಪೋಷಕಾಂಶಗಳನ್ನು ನಮ್ಮ ಭೂಮಿಯಿಂದ ಅದು ಹೀರಿಕೊಳ್ತದೆ. ಉದಾಹರಣೆಯಾಗಿ ಇಂಗಾಲ, ಜಲಜನಕ, ಆಮ್ಲಜನಕ ಇವುಗಳನ್ನು ವಾತಾವರಣದಿಂದ ಆ ಬೆಳೆ ಹೀರಿಕೊಂಡ್ರೆ

ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿಗಳು, ಗರಿಷ್ಠ 5,000 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ಹುರುಳಿಕಾಯಿ ಬೀನ್ಸ್ ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿಗಳು, ಗರಿಷ್ಠ 5,000 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಗಳು, ಗರಿಷ್ಠ 1,600 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಬದನೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,200 ರೂಪಾಯಿಗಳು, ಗರಿಷ್ಠ 1,600 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಎಲೆಕೋಸು ಕ್ವಿಂಟಾಲ್ಗೆ ಕನಿಷ್ಠ 1,600 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿಗಳು, ಗರಿಷ್ಠ 4,500 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 4,000 ರೂಪಾಯಿಗಳು. ಹೂಕೋಸು